ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುರ್. ನಮಃ ಶ್ರೀಯತಿ ರಾಜಾಯ ವಿವೇಕಾನಂದ ಸುರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹರಿಣೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಈ ರಿಂಸೆಯ ಆಧ್ಯಾತ್ಮಿಕ ಶಿಬಿರದ ಮೊದಲನೇ ಪ್ರವಚನಕ್ಕೆ ತಮಗೆಲ್ರಿಗೂ ಕೂಡ ಸ್ವಾಗತ, ಹಾರ್ದಿಕ ಸ್ವಾಗತ. ಈಗ ನಮಗೆ ಕೊಟ್ಟಂತಹ ಪ್ರವಚನದ ವಿಷಯ ಸ್ವಾಮಿ ವಿವೇಕಾನಂದರು ಮತ್ತು ಅನುಷ್ಠಾನ ಧರ್ಮ. ಸ್ವಾಮಿ ವಿವೇಕಾನಂದರು ಈ ಅನುಷ್ಠಾನ ಧರ್ಮ ಎಂಬ ಈ ಪ್ರಯೋಗ ಮಾಡಬೇಕಾಗಿದ್ರೆ ಧರ್ಮಕ್ಕೆ ಅನುಷ್ಠಾನ ಎಂಬ ವಿಶೇಷಣ ಯಾತಕ್ಕೋಸ್ಕರ ಕೊಟ್ಟರು ಅಂತ ಹೇಳಿದರೆ, ಸ್ವಾಮಿ ವಿವೇಕಾನಂದರು ನಮ್ಮ ಭಾರತೀಯ ಸನಾತನ ಧರ್ಮದ ಔನ್ನತ್ಯವನ್ನು ಅದರ ವೈಶಿಷ್ಟ್ಯವನ್ನು ಅದರ ಒಳಮರ್ಮವನ್ನು ಅದರ ಸಾವಿರಾರು ವರ್ಷದಲ್ಲಿ ಚಿಂತನ ಮಂಥನ ಧ್ಯಾನದ ಮೂಲಕ ನಡೆಸಿದಂಥ ಋಷಿಮುನಿಗಳು ಸಂತರು ಮಹಾತ್ಮರು ಪಂಡಿತರು ಎಂಥ ಒಂದು ಅನರ್ಘ್ಯವಾಗಿರತಕ್ಕಂತಹ ಒಂದು ಧರ್ಮವನ್ನು ಕೊಟ್ಟಿದ್ದಾರೆ ಮನುಕುಲಕ್ಕೆ ಎಂಬುದನ್ನು ಚೆನ್ನಾಗಿ ಅರ್ಥಕೊಂಡಿದ್ರು. ನಮ್ಮ ಸನಾತನ ಹಿಂದೂ ಧರ್ಮದ ವೈಜ್ಞಾನಿಕತೆ ವೈಚಾರಿಕತೆ ಅನೇಕಾನೇಕ ಪರಂಪರೆಗಳು ವಿಕಾಸದ ವಿವಿಧ ಹಂತದಲ್ಲಿರುವಂತಹ ಎಲ್ಲ ಜನರಿಗೆ ಧರ್ಮವನ್ನು ಅಭ್ಯಾಸ ಮಾಡಲು ಬೇಕಾಗಿರುವಂಥ ಬೇರೆ ಬೇರೆ ರೀತಿಯ ಧರ್ಮದ ಆಚಾರಗಳು ವಿಚಾರಗಳು ಪ್ರಣಾಳಿಗಳು ಇದರೆಲ್ಲದರ ಬಗ್ಗೆ ಅವರಿಗೆ ಚೆನ್ನಾಗಿ ಪರಿಚಯ ಇದ್ದರೂ ಕೂಡ ನಮ್ಮ ಧರ್ಮದಲ್ಲಿ ಅಲ್ಲ, ನಮ್ಮ ಧರ್ಮದ ವ್ಯಾಪ್ತಿಯಲ್ಲಿ ದೊಡ್ಡದೊಂದು ಕೊರತೆ ಇದೆ. ಅದನ್ನು ಸ್ವಾಮಿ ವಿವೇಕಾನಂದರು ಮನಗಂಡಿದ್ರು. ನಮ್ಮ ಧರ್ಮ ಉಚ್ಚತಮವಾಗಿದ್ದರೂ ಅಂದರೆ ಮನುಷ್ಯನ ಬುದ್ಧಿಗೆ ಮನುಷ್ಯನ ಅನೇಕಾನೇಕ ಸವಾಲುಗಳಿಗೆ ಪ್ರಶ್ನೆಗಳಿಗೆ ಅತ್ಯಂತ ಪರಿಪೂರ್ಣವಾದಂತಹ ಉತ್ತರ ವಿಚಾರದ ಮೂಲಕ ಯುಕ್ತಿಯ ಮೂಲಕ ಅದಕ್ಕಿಂತ ಹೆಚ್ಚಾಗಿ ಅನುಭೂತಿಯ ಮೂಲಕ ಕೊಟ್ಟಂತಹ ಧರ್ಮ ಇದು. ಆದರೆ ನಮ್ಮಲ್ಲಿ ಕೊರತೆ ಏನಪ್ಪ ಅಂತ ಹೇಳಿದರೆ, ನಾವು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಧರ್ಮದ ಸಾರ್ವತ್ರೀಕರಣವನ್ನು ಮಾಡಿಲ್ಲ. ಪ್ರಯತ್ನಗಳು ನಡೆದಿವೆ. ಧರ್ಮ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸೂರ್ಯನ ಬೆಳಕು ಪ್ರಕೃತಿ ಹೇಗೆ ಎಲ್ರಿಗೂ ಕೊಡ್ತದೋ, ಹೇಗೆ ಗಾಳಿ ಎಲ್ರಿಗೂ ಉಪಲಬ್ಧ ಇರ್ತದೋ, ಅದೇ ರೀತಿ ಧರ್ಮವನ್ನು ಸಮಾಜದ ಎಲ್ಲ ಹಂತಗಳಲ್ಲಿ ಸಮಾಜದ ಎಲ್ಲ ವರ್ಗದವರಿಗೆ ಅವಶ್ಯಕ ಧರ್ಮದ ಸೂತ್ರವನ್ನು ಕೊಡುವಂತಹ ಒಂದು ವ್ಯವಸ್ಥೆ ಇರಬೇಕಿತ್ತು. ಅದು ನಮ್ಮಲ್ಲಿಲ್ಲ, ಅದು ನಮ್ಮಲ್ಲಿಲ್ಲ. ಅದು ಯಾತಕ್ಕೋಸ್ಕರ ಹೀಗಾಯಿತು ಎಂದು ಸ್ವಾಮಿ ವಿವೇಕಾನಂದರು ಪ್ರಶ್ನಿಸಿ, ಅದಕ್ಕೋಸ್ಕರನೇ ಅವರು ಅನುಷ್ಠಾನ ಧರ್ಮ ಎಂಬುದನ್ನು ಮುಂದಿಟ್ಟರು ನಮ್ಮೆಲ್ಲರ ಮುಂದೆ. ಈ ಅನುಷ್ಠಾನ ಧರ್ಮದ ಮುಖ್ಯ ವಿಷಯ ಏನಪ್ಪ ಅಂತ ಹೇಳಿದರೆ, ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಅವರ ಧರ್ಮದ ವ್ಯಾಖ್ಯೆ, ಜೀವನದ ಗುರಿ, ಧರ್ಮದ ಸಾರ್ವತ್ರೀಕರಣದ ಬಗ್ಗೆ ನಮಗೆ ಒಂದು ಅವರ ಅನಿಸಿಕೆಯನ್ನು, ಅವರ ಉದ್ದೇಶವನ್ನು ಕೊಡುವಂಥ ಒಂದು ವ್ಯಾಖ್ಯೆ. ಅವ್ರು ಹೇಳ್ತಾರೆ, ಟು ಪ್ರೀಸೆಂಟ್ ಟು ಮ್ಯಾನ್ಕೈಂಡ್ ದೇರ್ ಇನ್ಹರೆಂಟ್ ಡಿವಿನಿಟಿ ಆ್ಯಂಡ್ ಮೇಕ್ ಇಟ್ ಮ್ಯಾನಿಫೆಸ್ಟ್ ಎವ್ರಿ ಮೊಮೆಂಟ್ ಆಫ್ ದೇರ್ ಲೈಫ್ ಈಸ್ ಮೈ ಮಿಷನ್ ಇನ್ ಲೈಫ್. ಅಂದರೆ ಮನುಷ್ಯನಲ್ಲಿ ಅಂತರ್ಗತವಾಗಿರುವಂತಹ ನೈಸರ್ಗಿಕವಾಗಿ ಸಹಜವಾಗಿ ಮನುಷ್ಯರೆಲ್ಲರಲ್ಲಿ ಕೂಡ ಅಂತರ್ಗತವಾಗಿರತಕ್ಕಂತಹ ದೈವತ್ವವನ್ನು ಪ್ರತಿಯೊಬ್ಬರಿಗೆ, ಮನುಕುಲದ ಪ್ರತಿಯೊಬ್ಬರಿಗೂ ಸದಸ್ಯರಿಗೆ ಬೋಧಿಸುವಂಥದ್ದು, ಮನುಕುಲದ ಪ್ರತಿಯೊಬ್ಬರಿಗೆ, ಇಡೀ ಮನುಕುಲಕ್ಕೆ ಬೋಧಿಸುವಂಥದ್ದು. ಯಾಕೆ? ಆ ದೈವತ್ವ ಸಹಜವಾಗಿ ನಮ್ಮಲ್ಲಿ ನಿಹಿತವಾಗಿದೆ, ನಮ್ಮಲ್ಲಿ ಅಡಗಿದೆ, ನಮ್ಮಲ್ಲಿ ಅಂತರ್ಗತವಾಗಿದೆ. ಅದು ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು ಮಾತ್ರವಲ್ಲ, ಅದು ನಮ್ಮ ಪ್ರತಿಯೊಂದು ಕ್ಷಣದಲ್ಲಿ ಚಲನವಲನದಲ್ಲಿ ಅಭಿವ್ಯಕ್ತವಾಗುವುದು. ತಿರುಪತಿಗೆ ಹೋಗುವುದು, ಹುಂಡಿಗೆ ಏನೋ ದುಡ್ಡು ಹಾಕೋದು, ಈ ಕಡೆ ಬಂದು ಮೋಸ ತೆಗೆ ವಂಚನೆ ಬಿಡಿ, ದೇವಸ್ಥಾನಕ್ಕೆ ಹೋಗುವುದು ಆಚಾರ ಪೂಜೆ ಮಾಡಿ, ದೇವಸ್ಥಾನದ ಹೊರಗೆ ಬಂದರೆ ದೀನ ದರಿದ್ರ ಅವರಲ್ಲಿ ಕೂಡ ಭಗವಂತ ಇದ್ದಾನೆಂಬ ಯಾವುದೋ ಒಂದು ಪೂಜಾ ಸ್ಥಾನದಲ್ಲಿ, ಧ್ಯಾನದ ಸಮಯದಲ್ಲಿ, ಅಥವಾ ಹಿಮಾಲಯದಲ್ಲಿರುವಾಗ ಪಿಲಿಗ್ರಿಮೇಜ್ ಟೈಮ್ನಲ್ಲಿ ನಾವು ತುಂಬ ಧಾರ್ಮಿಕರು, ಬೇರೆ ಸಮಯದಲ್ಲಿ ಧರ್ಮಕ್ಕೆ ವ್ಯತಿರಿಕ್ತವಾದ ವಿರುದ್ಧವಾದಂಥ ಆಚಾರ ವಿಚಾರಗಳು, ಕಾಂಟ್ರಡಿಕ್ಷನ್ಸ್. ಧರ್ಮ ಎಂಬುದು ಅದು ಪರಿಪೂರ್ಣವಾಗಿರತಕ್ಕಂಥ ಒಂದು ವಿಚಾರ, ಟೋಟಲ್ ಕಾನ್ಸೆಪ್ಟ್ ಅದು. ಅದು ಪಾರ್ಟ್ ಟೈಮ್ ಪ್ರಾಕ್ಟೀಸ್ ಮಾಡುವಂಥದ್ದಲ್ಲ. ಧರ್ಮ ಎಂಬುದು ಧ್ಯಾನದಲ್ಲಿಯೂ ನಾವು ಅನುಸರಿಸಬೇಕು, ಧರ್ಮ ಎಂಬುದು ದೇವಸ್ಥಾನದಲ್ಲಿ ಅನುಸರಿಸಬೇಕು, ಧರ್ಮ ಎಂಬುದನ್ನು ಕುಟುಂಬದಲ್ಲಿ ಗೃಹಸ್ಥ್ಯದ ಮಧ್ಯದಲ್ಲಿ ಕೂಡ ಅನುಸರಿಸಬೇಕು, ಧರ್ಮ ಎಂಬುದನ್ನು ವ್ಯಾಪಾರದ ಮಂಡಿಯಲ್ಲಿ ಕೂಡ ಅನುಸರಿಸಬೇಕು. ಧರ್ಮ ಎಂಬುದರಲ್ಲಿ ಪೂಜೆ ಅಂತಲ್ಲ, ಧರ್ಮದಲ್ಲಿ ಹೇಳಲ್ಪಟ್ಟಂತಹ, ಈಗ ಬಸವಣ್ಣನವರು ಅದನ್ನು ಇಷ್ಟು ಸುಲಭವಾಗಿ ಹೇಳಿದ್ದಾರೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ. ಧರ್ಮಕ್ಕೆ ಒಂದು ಧ್ಯಾನ ಪೂಜೆ, ನಮ್ಮ ಮನಸ್ಸನ್ನು ಭಗವಂತನ ಪಾದಪದ್ಮದಲ್ಲಿ ಇಟ್ಟು ಭಗವಂತನ ಅನ್ವೇಷಣೆಗೆ ಅಣಿ ಮಾಡುವಂತಹ ಎರಡು ನಮಗೆ ಸಾಧನಾ ಪ್ರಣಾಳಿಗಳನ್ನು ಧರ್ಮ ಹೇಳ್ತದೆ. ಒಂದು ಆಧ್ಯಾತ್ಮದ ಅನುಷ್ಠಾನ, ಆಧ್ಯಾತ್ಮದ ಅನುಷ್ಠಾನ, ಪೂಜೆ, ಪಿಲಿಗ್ರಿಮೇಜ್, ತೀರ್ಥಯಾತ್ರೆ, ಬೇರೆ ಬೇರೆ ರೀತಿಯ ಹೋಮ, ಹವನ ಮತ್ತು ಬೇರೆ ಬೇರೆ ರೀತಿಯ ಸ್ವಾಧ್ಯಾಯ, ಪಾರಾಯಣ, ಇದೆಲ್ಲ ಒಂದು ಇನ್ನೊಂದು ಧರ್ಮದ ಭಾಗ ಇದೆ. ಏನದು? ದಾನ, ಧರ್ಮ, ಸತ್ಯ, ಪ್ರಾಮಾಣಿಕತೆ, ಅನುಕಂಪೆ, ವಿವೇಕ, ಸರ್ವಜನರ ಹಿತ, ಪ್ರಕೃತಿ, ನಿಸರ್ಗವನ್ನು ಕಾಪಾಡಿಕೊಳ್ಳುವಂಥದ್ದು, ಇನ್ನೊಬ್ಬರನ್ನು ಗೌರವಿಸುವಂಥದ್ದು, ದುರಹಂಕಾರದ ತ್ಯಾಗ, ಕ್ಲೇಶ ತ್ಯಾಗ. ಸೊ ಮನುಷ್ಯ ಎಕ್ಸಲೆಂಟ್ ಹ್ಯೂಮನ್ ಬಿಹೇವಿಯರ್ ಅಂತ ಹೇಳ್ಬೋದು ಇಂಗ್ಲೀಷ್. ಸದ್ಗುಣ ಸಂಪನ್ನನಾಗುವಂಥದ್ದು ಕೂಡ ಧರ್ಮದ ಮುಖ್ಯ ಭಾಗ. ಅದನ್ನೇ ಯಮ ನಿಯಮ ಅಂತ ಹೇಳ್ತೇವೆ. ಆದ್ರಿಂದಲೇ ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ದೈವಿ ಸಂಪತ್ ಅಂತ ಹೇಳಿಬಿಟ್ಟು ಭಕ್ತನ ಲಕ್ಷಣವನ್ನು ಹೇಳಿದ್ದಾನೆ, ಜ್ಞಾನಿ ಲಕ್ಷಣವನ್ನು ಹೇಳಿದ್ದಾನೆ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪಾರ್ಜವಂ ಅಹಿಂಸಾ ಸತ್ಯಂ ಅಕ್ರೋಧ ತ್ಯಾಗ ಶಾಂತಿರಪೈಶುನಂ ದಯಾಭೂತೇಶು ಅಲೋಲುಪ್ತಂ ಮಾರ್ಧವಂ ಹೀರಚಾಪಲಂ ತೇಜ ಕ್ಷಮ ಧೃತಿ ಶೌಚಂ ಅದ್ರೋಹೋ ಅದ್ರೋಹ ನ ಅತಿಮಾನಿತ ಸ್ವಾರ್ಥವಿಲ್ಲ ಭವಂತಿ ಸಂಪದಂ ಧೈರ್ಯ ಅಭಿಜಾತೋಸಿ ಭಾರತ. ಆದ್ದರಿಂದ ಸ್ವಾಮಿ ವಿವೇಕಾನಂದ ಹೇಳಿದ ಅನುಷ್ಠಾನ ಧರ್ಮ ಅಂತ ಹೇಳಿದರೆ, ನಾವು ಧರ್ಮದ ಈ ಎರಡು ಭಾಗ, ಒಂದು ಅನುಷ್ಠಾನ, ಪೂಜೆ, ತೀರ್ಥಯಾತ್ರೆ, ಧ್ಯಾನ, ಇದನ್ನು, ಇನ್ನೊಂದು ಎಲ್ಲ ರೀತಿಯ ಸದ್ಗುಣಗಳು ಧರ್ಮದ ಅಡಿಪಾಯ, ಧರ್ಮದ ತಿರುಳು. ಎಂಥ ಪೂಜೆ ಮಾಡಿಕೊಂಡು ಬಿಟ್ಟು ಕೊಲೆ, ಸುಲಿಗೆ, ಮೋಸ, ವಂಚನೆ, ಧಗೆ, ಸುಳ್ಳು ಇದರಲ್ಲಿ ನೀವು ತೊಡಗಿದರೆ ಅದು ಲಾಪ್ ಸೈಡೆಡ್ ಅಪ್ರೋಚ್ ಟು ರಿಲಿಜಿಯನ್. ಯಾಕಂದರೆ ಧರ್ಮದ ಮುಖ್ಯ ಉದ್ದೇಶ ನಮ್ಮ ಆಂತರ್ಯದಲ್ಲಿರುವ ದೈವತ್ವದ ಅನ್ವೇಷಣೆ, ಧ್ಯಾನದ ಮೂಲಕ, ಪ್ರಾರ್ಥನೆ ಮೂಲಕ, ಪ್ರತಿದಿನ ತನ್ಮೂಲಕ ಒಂದು ದಿವಸ ನಾವು ಭಗವಂತನನ್ನು ಅನುಭವಿಸಬೇಕು. ನಮ್ಮ ಭಾರತೀಯ ಧರ್ಮ ಬರೀ ಫೇತ್ ಬೇಸ್ಡ್, ಆಮೇಲೆ ಸ್ವರ್ಗಕ್ಕೆ ಹೋಗ್ತೇವಂತಲ್ಲ. ನಾವು ಭಗವಂತ ಮತ್ತು ಈ ಸತ್ಯ ಏನಿದೆ ಎಂಬುದನ್ನು ಈ ಇಹಲೋಕದಲ್ಲಿಯೇ ನಾವು ಅನುಭವಿಸಬೇಕು. ಇಲ್ಲದ ಏನು ಪ್ರಯೋಜನ? ಸತ್ಮೇಲೆ ಸ್ವರ್ಗಕ್ಕೆ ಹೋಗ್ತೇವೋ ಎಲ್ಲಿ ಹೋಗ್ತೇವೋ ಗೊತ್ತಿಲ್ಲ. ಆದ್ದರಿಂದ ದೇಹ ಇರುವಾಗಲೇ, ವೆನ್ ದ ಬಾಡಿ ಈಸ್ ಹ್ಯಾಂಗಿಂಗ್, ವೆನ್ ದ ಮೈಂಡ್ ಈಸ್ ಆ್ಯಕ್ಟಿವ್, ವೆನ್ ಯು ಸೀ ದಿ ಈಗ ಸುತ್ತಮುತ್ತಲಿನ ಪ್ರಪಂಚ ಇರುವಾಗ, ದೇಹಧಾರಿಯಾಗಿರುವಾಗ, ನಾವು ನಮ್ಮ ಆಂತರ್ಯದಲ್ಲಿ ನಾನು ಎಂಬ ಒಳಬಾಗಿಲಿದೆ. ಒಂದು ನಮ್ಮ ಹೃದಯ ದೇಗುಲದ ಒಳಬಾಗಿಲೇ ನಾನು. ನಮ್ಮ ಗೊತ್ತು ವ್ಯಕ್ತಿತ್ವದ ಕೊನೆಯ ಮೆಟ್ಟಲು, ಕೊನೆಯ ಬಾಗಿಲು ಯಾವುದು? ನಾನು. ದೇಹ ಜೈವಿಕ, ದೇಹ ಗೊತ್ತಿದೆ ನಮಗೆ. ಮನಸ್ಸು ಎಷ್ಟೆಷ್ಟು ಆಲೋಚನೆಗಳು, ಭಾವನೆಗಳು, ಸಂಕಲ್ಪ ವಿಕಲ್ಪಗಳು, ಅದು ಗೊತ್ತಿದೆ. ಮತ್ತೇನಿದೆ? ಪ್ರಾಣಶಕ್ತಿ, ಆಕ್ಸಿಜನ್ ತೆಗೆದುಕೊಂಡ್ಬಿಟ್ಟು ನಮ್ಮ ಜೈವ ಪ್ರಕ್ರಿಯೆಗೆ ಬೇಕಾಗಿರುವ ಇಂಧನ, ಆಹಾರ, ಇಂಧನ, ವಿಶಾಲ ಪ್ರಕೃತಿ ಮಧ್ಯದಲ್ಲಿ ಈ ದೇಹ ಮನಸ್ಸನ್ನು ಹೊತ್ಕೊಂಡು ನಾವು ವಾಸ ಮಾಡ್ತೇವೆ. ಒಂದು ಪೂರ್ವ ನಿರ್ಧಿತ ಒಂದು ಕಾಲ, 70 ವರ್ಷ, 50 ವರ್ಷ, 80 ವರ್ಷ, 90 ವರ್ಷ, ಅದಾದ್ಮೇಲೆ ಇದನ್ನು ಬಿಟ್ಟು ಹೋಗುವಂಥದ್ದು. ಧರ್ಮದ ಉದ್ದೇಶ ಸ್ವಾಮಿ ವಿವೇಕಾನಂದ ಪ್ರಕಾರ ಈ ಲಿಮಿಟೆಡ್ ಸ್ಪ್ಯಾನ್ ಆಫ್ ಟೈಮ್, ಲಿಮಿಟೆಡ್ ಸ್ಪ್ಯಾನ್ ಆಫ್ 70-80 ಇಯರ್ಸ್ ಒಳಗೆ ನಿಮ್ಮ ಇಲ್ಲಿಯ ಈ ಜೀವನವನ್ನು, ಬಾಲ್ಯ, ಯೌವನ, ಗೃಹಸ್ಥ್ಯ, ಆಮೇಲೆ ವಾನಪ್ರಸ್ಥ, ಆಮೇಲೆ ಸನ್ಯಾಸ, ಅಂದರೆ ಸತ್ಯದ ಅನ್ವೇಷಣೆಗೆ 8 ವರ್ಷದಲ್ಲಿ ನೀವು ವಿದ್ಯಾರ್ಜನೆಗೋಸ್ಕರ ನೀವು ಶಾಲೆಗೆ ಹೋಗುವಾಗಲೂ ಕೂಡ ಮೊದಲು ಅವನಿಗೆ ಬುದ್ಧಿಯ ಬೆಳವಣಿಗೆಗೆ ಗಾಯತ್ರಿ ಮಂತ್ರವನ್ನು ಕೊಟ್ಟು ಅದು ಬ್ರಾಹ್ಮಣರಿಗೆ ಮಾತ್ರ ಕೊಡುವಂಥದ್ದಲ್ಲ ಅಂತ ಸ್ವಾಮಿ ವಿವೇಕಾನಂದರು. ಅದು ಎಲ್ಲರಿಗೆ ದಕ್ಕಬೇಕು. ಯಾವ ಜಾತಿ ಕುಲ ಗೋತ್ರದ ತಾರತಮ್ಯ ಇಲ್ಲದೆ ಧರ್ಮದ ಧನಾತ್ಮಕ ಅತ್ಯಂತ ಅವಶ್ಯಕ ಎಲ್ಲರನ್ನ ಜೀವನವನ್ನು ಪರಿವರ್ತಿಸುವ ಬುದ್ಧಿಯನ್ನು ಬೆಳಗಿಸುವಂಥ ಅದಕ್ಕೇನು ಕ್ವಾಲಿಫಿಕೇಶನ್ ಎಂಬುದು ಭಗವಂತ ನೋಡ್ತಾನೆ. ಆಮೇಲೆ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗಬೇಕಾಗಿದ್ದರೆ ಬೇರೆ ಏನಾದರೂ ನಾವು ಪಾಂಡಿತ್ಯವನ್ನು ಸಾಧನೆ ಮಾಡಬೇಕಾದ್ರೆ ಅದು ಬೇರೆ. ಆದರೆ ಸರಳ ಸುಲಭ ಧರ್ಮದ ಸೂತ್ರವನ್ನು ಎಲ್ರಿಗೂ ಕೂಡ ಕೊಡಬೇಕು. ಅದಕ್ಕೇ ರಾಮಕೃಷ್ಣ ವಿವೇಕಾನಂದರು ಬಂದರು. ಆಚಂಡಾಲ ಪ್ರತಿ ಹತ್ತಿರೋ ಯಸ್ಯ ಪ್ರೇಮ ಪ್ರವಾಹ. ವಿವೇಕಾನಂದರು ಮತ್ತು ರಾಮಕೃಷ್ಣರ ಪ್ರೇಮ ಪ್ರವಾಹ ಎಂಥ ಅದ್ಭುತ ಅಂತ ಹೇಳಿದರೆ ಎಲ್ಲ ಜನಸಾಮಾನ್ಯರಿಗೆ ಯಾರು ಉನ್ನತ ವರ್ಗದವರು ನಿಮ್ನ ವರ್ಗದವರು ಎಂಬ ತಾರತಮ್ಯವಿಲ್ಲದೆ ಎಲ್ಲರನ್ನು ಮೇಲಕ್ಕೆತ್ತುವಂತಹ ಒಂದು ದೊಡ್ಡ ಪ್ರವಾಹ ಇದು. ಅದನ್ನೇ ಅನುಷ್ಠಾನ ಧರ್ಮ ಅಂತ ವಿವೇಕಾನಂದರು ಕರೆದರು. ಧರ್ಮವು ನಮ್ಮ ಮನಸ್ಸಿನಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ದಿನಚರಿಯಲ್ಲಿ ನಮ್ಮ ಸಮಾಜದಲ್ಲಿ ಎಲ್ಲ ವರ್ಗದಲ್ಲಿ ಎಲ್ಲ ದೇಶಕಾಲ ನಿಮಿತ್ತದಲ್ಲಿ ಎಲ್ಲ ಪರಿಸ್ಥಿತಿಯಲ್ಲಿ ಧರ್ಮ ಎಂಬ ಸತ್ಯದ ಅನ್ವೇಷಣೆಯ ಆ ಒಂದು ಸೂತ್ರ ನಮ್ಮಲ್ಲಿ ಆವಾಗ ಮಾತ್ರ ಜೀವನ ಉಜ್ಜೀವನ ಆಗ್ತದೆ, ಜೀವನ ಅರ್ಥಪೂರ್ಣ ಆಗಿದೆ. ಇಲ್ಲ ಹುಟ್ಟಿ ಸತ್ತು ಎಲ್ಲ ಬಿಟ್ಟು ಹೋಗುವುದರ ವಿಷಯದಲ್ಲಿ ನಾವು ಎಷ್ಟು ಅದರಲ್ಲೇ ತೊಡಗಿಬಿಟ್ರೆ. ಜಗದಾತ್ಮಾನ ಸ್ವಾಮೀಜಿಯವರು ತುಂಬ ಸರಿ ನಾನು ಕೋಟ್ ಮಾಡಿದ ಒಂದು ಇಂಗ್ಲಿಷ್ ಪೋಯಮ್ನ ಒಂದು ಲೈನ್ ನಂಗೆ ನೆನಪು ಬರ್ತಾ ಇದೆ. ಹೌ ರಚ್ಚಡ್ ಈಸ್ ದ ಮ್ಯಾನ್ ವಿತ್ ಹಾನರ್ಸ್ ಕ್ರೌನ್ ವಿತ್ ಒನ್ ಥಿಂಗ್ ನೀಡ್ಫುಲ್ ನಾಟ್ ಫೌಂಡ್ ಡೈಸ್ ನೋನ್ ಟು ಆಲ್ ಹಿಮ್ಸೆಲ್ಫ್ ಅನ್ನೋನ್. ಟಿವಿಯಲ್ಲಿ ನೋಡ್ತೇವೆ ಇಂಥ ದೊಡ್ಡ ವ್ಯಕ್ತಿಗಳು ಎಲ್ರಿಗೂ ಗೊತ್ತಿದ್ದಂತಹ ತುಂಬ ಕೀರ್ತಿ ಪಾತ್ರರಾಗಿರ್ತಕ್ಕಂತಹ ವ್ಯಕ್ತಿಗಳು ಅವರ ಪಾರ್ಥಿವ ಶರೀರ ಮೃತ ಶರೀರಕ್ಕೆ ಎಲ್ಲರೂ ಹೋಗಿ ಪುಷ್ಪ ಆಹಾರಗಳನ್ನು ಹಾಕ್ತಾರೆ, ಎಲ್ಲ ಅವ್ರ ಬಗ್ಗೆ ಹೇಳ್ತಾರೆ. ಹೌ ರಚ್ಚಡ್ ಈಸ್ ದ ಮ್ಯಾನ್ ಎಂಥ ನಮ್ಮ ದುರ್ದಶೆ ವಿತ್ ಹಾನರ್ಸ್ ಕ್ರೌನ್ ಎಲ್ಲ ರೀತಿಯ ಕೀರ್ತಿ ಪತಾಕೆ ಕೀರ್ತಿ ವಿಶೇಷಣಗಳು ಎಲ್ಲ ಇರ್ತದೆ, ಪದ್ಮಶ್ರೀ ಪದ್ಮವಿಭೂಷಣ ಎಲ್ಲ ಇರ್ತದೆ. ಬಟ್ ಒನ್ ಥಿಂಗ್ ನೀಡ್ಫುಲ್ ನಾಟ್ ಫೌಂಡ್ ನಿಜವಾಗಿ ಬೇಕಾಗಿರುವಂಥದ್ದು ಒಂದನ್ನು ನಾವೇನು ಮಾಡ್ತೇವೆ ಡೈಸ್ ನೋನ್ ಟು ಆಲ್ ಎಲ್ರಿಗೆ ಗೊತ್ತಿದ್ದು ಬಿಟ್ಟು ನಾವು ಸತ್ತೋಗ್ತೇವೆ. ಎಲ್ರಿಗೆ ಗೊತ್ತಾದವರಾಗಿ ನಾವು ಸುರೇಶ ರಮೇಶ ಅಂತ ಹೇಳಿ ಎಲ್ರಿಗೂ ಗೊತ್ತೆ ಓ ರಮೇಶ ಸತ್ತೋದು ಒಳ್ಳೆಯವನು, ಅವನೇನು ದೊಡ್ಡ ಜಡ್ಜ್ ಆಗಿದ್ದ, ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದ, ಪೊಲಿಟಿಷಿಯನ್ ಆಗಿದ್ದ. ಡೈಸ್ ನೋನ್ ಟು ಆಲ್ ಹಿಮ್ಸೆಲ್ಫ್ ಹಿಮ್ಸೆಲ್ಫ್ ಹಿಮ್ಸೆಲ್ಫ್ ಅನ್ನೋನ್. ನಮಗೆ ನಾವು ಯಾರು ಅಂತ ಗೊತ್ತಿಲ್ಲ, ಎಲ್ಲಿಂದ ಬಂದಿದ್ದೇವೆ ಅಂತ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತೇವಂತ ಗೊತ್ತಿಲ್ಲ. ಇದನ್ನು ಕಂಡುಹುಡುಕುವ ದಾರಿಯೇ ಪಥವೇ ಜ್ಞಾನವೇ ಅಧ್ಯಾತ್ಮ ಧರ್ಮ. ಇದು ಸಾರ್ವತ್ರಿಕವಾಗಿರ್ತಕ್ಕ ವಿಷಯ, ಇಲ್ಲಿ ಎಲ್ರಿಗೂ ಕೂಡ ಅದು ಕೊಡಬೇಕಾಗಿರ್ತಕ್ಕಂಥ ವಿಷಯ. ಆದರೆ ಅವರವರ ಆಂತರ್ಯದ ಸಂಸ್ಕಾರಕ್ಕೆ ಅನುಗುಣವಾಗಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಾಕ್ಟೀಸ್ ಮಾಡಲಿ ಅವರು. ಎಲ್ಲರೂ ಧರ್ಮವನ್ನು ಆತ್ಮಜ್ಞಾನದ ವಿಷಯವನ್ನು ಹೇಳಿದ ತಕ್ಷಣ ಎಲ್ಲರೂ ಅದನ್ನು ಅನುಷ್ಠಾನ ಮಾಡ್ತಾರೆ ಅಂತ ಏನಿಲ್ಲ. ಈಗ ಒಂದು ವರ್ಗದವರು ಬ್ರಾಹ್ಮಣ ವರ್ಗದಲ್ಲಿ ಎಲ್ಲರೂ ಕೂಡ ಅದನ್ನು ಅವರೆಲ್ಲರಿಗೂ ಕೊಡ್ತೇವೆ, ಅವ್ರು ಎಲ್ಲರೂ ಕೂಡ ಅದನ್ನು ಅನುಸರಿಸಿ ಅವರು ಮುಂದೆ ಹೋಗ್ತಾರೋ ಧರ್ಮದ ಪದದಲ್ಲಿ ಇಲ್ಲ. ಆದರೆ ಇದನ್ನು ಯಾವ ಜಾತಿ ಸಮೀಕರಣಕ್ಕೆ ತೆರವು ಮಾಡದೆ ಅವಕಾಶ ಕೊಡದೆ ಇಡೀ ಮನುಕುಲಕ್ಕೆ ಕೊಡಬೇಕಿದು. ಟು ಪ್ರೀಚ್ ಅನ್ ಟು ಮ್ಯಾನ್ ಕೈಂಡ್ ದೇರ್ ಓನ್ ಇನ್ಹರೆಂಟ್ ಡಿವಿನಿಟಿ ಅಂಡ್ ಮೇಕ್ ಇಟ್ ಮ್ಯಾನಿಫೆಸ್ಟ್. ಇದು ಅನುಷ್ಠಾನ. ಎವ್ರಿ ಮೊಮೆಂಟ್, ಎವ್ರಿ ಮೂಮೆಂಟ್ ಆಫ್ ದೇರ್ ಲೈಫ್ ಈಸ್ ಮೈ ಮಿಷನ್. ಸ್ವಾಮಿ ವಿವೇಕಾನಂದರು ಬಂದದ್ದೇನಂತ, ಧರ್ಮದ ಸಾರ್ವತ್ರೀಕರಣ, ಆಧ್ಯಾತ್ಮಿಕತೆಯ ಸಾರ್ವತ್ರೀಕರಣ. ಸಾರ್ವತ್ರೀಕರಣ ಅಂದರೆ ಎಲ್ಲರಿಗೂ, ಹೆಣ್ಮಕ್ಳಿಗೂ, ಗಂಡ್ಮಕ್ಳಿಗೂ, ಬಾಲಕರಿಗೂ, ವೃದ್ಧರಿಗೂ, ಈ ಜಾತಿಯವರಿಗೂ, ಆ ಜಾತಿಯವರಿಗೂ, ಭಾರತ ದೇಶದವರಿಗೂ, ಹೊರಗಿನ ದೇಶದವರಿಗೂ, ಎಲ್ರಿಗೂ ಇದು ಕೊಡಬೇಕು. ಹೀಗೆ ಲಾ ಆಫ್ ಗ್ರಾವಿಟೇಷನ್ ಎಲ್ಲ ಕಡೆ ಕೆಲಸ ಮಾಡ್ತದೆ. ಸೂರ್ಯನ ಕಿರಣ ಎಲ್ಲ ಕಡೆ ಹೋಗ್ತದೆ, ಗಾಳಿ ಎಲ್ಲ ಕಡೆ ಎಲ್ರಿಗೂ ಸಿಗ್ತದೆ. ಹಾಗೆ ಧರ್ಮ, ಉತ್ಕೃಷ್ಟ ಧರ್ಮ ಏನಿದೆ, ಮನುಷ್ಯನ ಬುದ್ಧಿಯನ್ನು ಬೆಳಗಿಸಿ ಅವನು ಪ್ರಾಣಿ ಥರ ಜೀವನ ಮಾಡುವುದನ್ನು ಬಿಟ್ಟು ಪರಿವರ್ತಿಸಿ ಮೊದಲು ಮನುಷ್ಯನಾಗಬೇಕು ಅಲ್ವಾ. ಈ ಆದಿವಾಸಿಗಳು ಅವರು ಶಿಂಪಾಂಜಿ ಬೈಸನ್ಕ್ಕಿಂತ ಸ್ವಲ್ಪ ಬೆಟರ್ ಅಷ್ಟೇ ಅಲ್ವಾ. ಟೂಲ್ ಮೇಕಿಂಗ್, ಮ್ಯಾನ್ ಈಸ್ ಎ ಟೂಲ್ ಮೇಕಿಂಗ್ ಎನಿಮಲ್ ಅಂತ ಸೋಷಿಯಾಲಾಜಿಕಲ್ ಆಂಥ್ರೋಪಾಲಜಿಕಲ್ ಒಂದು ಡೆಫಿನೇಷನ್. ಟೂಲ್ ಮೇಕಿಂಗ್ ಎನಿಮಲ್ ಅಂದರೆ ಮನುಷ್ಯ ಒಂದು ಬಿಲ್ಲು ಬಾಣ ಮಾಡಿ ಕೂಡ ಒಬ್ಬ ಕಿರಾತ, ಇನ್ನೊಂದು ಪಕ್ಷಿ ಪ್ರಾಣಿಯನ್ನು ಹೊಡೆದು ಮಾಂಸದಿಂದ ಜೀವಿಸಬಲ್ಲ. ಆದರೆ ಶಿಂಪಾಂಜಿ ಅಥವಾ ದನ ಅದು ಪ್ರಕೃತಿಯ ಸಾಧನಗಳನ್ನು ಬಳಸಿ ಬೇಕಾಗಿರೋ ಉಪಕರಣ ಮಾಡುವಂಥ ಬುದ್ಧಿಶಕ್ತಿ ಇಲ್ಲ ಅವ್ರಿಗೆ. ಆದರೆ ಮನುಷ್ಯ ಆದಿವಾಸಿ ಕಿರಾತ, ರಾಮಾಯಣದಲ್ಲಿ ಒಂದು ಕಿರಾತನ ಕಥೆ, ರಾಮ ಅವನಿಗೆ ದರ್ಶನ ಕೊಟ್ಬಿಟ್ಟು ಅವನನ್ನು ಕೂಡ ಉದ್ಧಾರ ಮಾಡ್ತಾನೆ ಅವನ ವನವಾಸದಲ್ಲಿ. ಅವನ ಹೆಸರು ಗುಹಾ ಅಂತ ಕಾಣ್ತದಲ್ವ, ಉದ್ಧಾರ ಮಾಡ್ತಾನೆ. ವಾಲ್ಮೀಕಿ ಕೂಡ ಕಿರಾತನಾಗಿತ್ತು, ಅವನೇ ರಾಮಾಯಣ ಬರ್ತಾನೆ. ಆದ್ದರಿಂದ ಧರ್ಮ ಎಲ್ರಿಗೂ ದಕ್ಕಬೇಕು. ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆಯಾ, ಎಲ್ಲರಿಗೆ ಧರ್ಮವನ್ನು ಕೊಡುವಂತಹ ಒಂದು ಸಿಸ್ಟಮ್? ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಅನುಷ್ಠಾನ ಧರ್ಮವನ್ನು ಎಲ್ಲರಿಗೂ ಕೊಡುವಂತಹ ನಮ್ಮ ಹತ್ರ ಒಂದು ಸಿಸ್ಟಮ್ ಇದೆಯಾ, ನಮ್ಮ ಹಿಂದೂಗಳಲ್ಲಿ ಇದೆಯಾ? ಕ್ರಿಶ್ಚಿಯನ್ರ ಹತ್ರ ಪ್ರತಿಯೊಬ್ಬರು ಬ್ಯಾಪ್ಟೈಸ್ ಆಗಿ ಚರ್ಚಿಗೆ ಹೋಗಿ ಪ್ರತಿಯೊಂದು ಧರ್ಮದ ಮೂಲಕನೇ ಸಾಧ್ಯ. ಹುಟ್ಟಿನಿಂದ ಸಾವಿನವರೆಗೆ ಅವರಿಗೆ ಚರ್ಚ್ ಸೆಂಟರ್ಡ್ ರಿಲಿಜಿಯಸ್ ಎಜುಕೇಷನ್ ಇದೆ ಅವರಿಗೆ, ಎಂಥವನಿಗಾದರೂ ಕೂಡ. ಪ್ರತಿಯೊಬ್ಬರಾದರೂ ಸ್ವಲ್ಪ ಬೈಬಲ್ ಓದ್ತಾನೆ, ಚರ್ಚಿಗೆ ಹೋಗ್ತಾರೆ ಸಂಡೇ. ಅದು ಮುಸ್ಲಿಮರು ಎಷ್ಟು ಶ್ರದ್ಧೆಯಿಂದ, ನಾವೊಂದ್ಸರಿ ಬಾಂಬೆಯಿಂದ ಯಾವುದೋ ಒಂದು ಸ್ಲಮ್ ಏರಿಯಾದಲ್ಲಿ ಬರ್ತಾರೆ, ಒಂದು ಮಾಸ್ಕ್ ಮಧ್ಯಾಹ್ನ ಉರಿಬಿಸಲು ಫುಟ್ಪಾತಲ್ಲಿ ಕೂಡ ಕೂತ್ಕೊಂಡು ನೂರಾರು ಜನ ಆ ಕಡೆ ಈ ಕಡೆ ಮೈ ಮರೆತು ಟ್ರಾಫಿಕ್ ಹೋಗ್ತಾ ಇದೆ ಮಧ್ಯದಲ್ಲಿ ಆ ಕಡೆ ಅವ್ರು ನಮಾಜ್ ಮಾಡ್ತೇವೆ. ಎಷ್ಟು ಶ್ರದ್ಧೆಯನ್ನು ಮಾಡ್ತೇವೆ. ನಾವು ಕಲಿಬೇಕು ಅವರನ್ನು, ಅವ್ರನ್ನ ದೂರಿದ್ರೆ ಪ್ರಯೋಜನ ಇಲ್ಲ. ನಾವು ಯಾವುದನ್ನು ಕಲಿಬೇಕಾ, ಕಲಿಯಲೇಬೇಕು. ನಾವು ಪಕ್ಷಿಯಿಂದ ಕಲಿಯಬೇಕು, ಪ್ರಕೃತಿಯಿಂದ ಕಲಿಯಬೇಕು, ಸೂರ್ಯನಿಂದ ಕಲಿಯಬೇಕು, ಮರದಿಂದ ಕಲಿಯಬೇಕು. ಅವಧೂತಗೀತೆ ಹೇಳಿ ಒಬ್ಬ ಅವಧೂತನಿಗೆ 24 ಗುರುಗಳಿದ್ದಂತೆ, ಪ್ರಕೃತಿಯ ಬೇರೆ ಬೇರೆ ಭಾಗ ಎಲ್ಲದರಿಂದ ಕಲಿಬೇಕು. ನಾವು ಮುಸ್ಲಿಮರಿಂದ ಕಲಿಬೇಕು, ಕ್ರಿಶ್ಚಿಯನ್ರಿಂದ ಕಲಿಬೇಕು. ಏನು ಕಲಿಬೇಕು? ಧರ್ಮ ಕೊಡ ಕಲಿಬೇಕಾಗಿಲ್ಲ. ಧರ್ಮವನ್ನು ಎಲ್ರಿಗೆ ಹೇಗೆ ನಾವು ವಿಸ್ತರಿಸುವಂತೆ ಮಾಡಬೇಕು? ಭಾರತದಲ್ಲಿರುವಂಥ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಧರ್ಮವನ್ನು ಅನುಷ್ಠಾನ ಮಾಡುವಂತೆ ಹೇಗೆ ಮಾಡಬೇಕು? ನಮ್ಮ ಹತ್ರ ಅದಕ್ಕೆ ಬೇಕಾಗಿರೋ ಮೆಕ್ಯಾನಿಸಮ್ ಇದೆಯಾ? ಒಬ್ಬ ಕ್ರಿಶ್ಚಿಯನ್ ಹುಡುಗ ವಿದ್ಯಾಶಾಲೆಗೆ ಬಂದ. ತಾಯಿ ಅವಳು ಕ್ರಿಶ್ಚಿಯನ್ ಪ್ರೈಮರಿ ಸ್ಕೂಲ್ ಟೀಚರ್. ಅವ್ರ ಮನೆಯಲ್ಲಿ ಸ್ವಲ್ಪ ಏನೋ ಕಷ್ಟ, ಮನೆಯ ಯಜಮಾನ ಇಲ್ಲ. ಅವರು ಕ್ರಿಶ್ಚಿಯನ್ ಫಾದರ್ ಹೇಳಿದ್ದಾರೆ, ಸ್ವಾಮೀಜಿ ಅವನು ಮಲಗುವಾಗ ನೀವೆಲ್ಲ ದೇವ್ರ ಫೋಟೋ, ಅವನು ಕ್ರೈಸ್ಟ್ ಫೋಟೋ ಇಡ್ಬೋದಾ? ಅವನು ಬೈಬಲ್ ತೆಗೆದುಕೊಂಡು ಬಿಟ್ಟು, ನಮ್ಮ ಹತ್ರನೇ ಕೇಳೋದು, ಬೈಬಲ್ ತೆಗೆದುಕೊಂಡು ಅವನು ಬೆಳಿಗ್ಗೆ ಸ್ವಂತ ಸಾಯಂಕಾಲ 5 ನಿಮಿಷ ಪಾಠ ಮಾಡ್ಬೋದಾ? ಮಾಡ್ಬೋದು. ಎಷ್ಟು ಶ್ರದ್ಧೆ ನೋಡು, ಯಾರೋ ಒಬ್ಬ ಹಳ್ಳಿಯ ಯಾವ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಚರ್ಚ್ಗೆ ಅಲ್ಲಿ ಒಬ್ಬರು ಫಾದರ್ ವಿಸಿಟ್ ಮಾಡಿ ಅವನು ಈ ಸ್ಕೂಲಿಗೆ ವಿದ್ಯಾಶಾಲೆ ಥರ ಸ್ಕೂಲ್ಗೆ, ನಮ್ಮ ಹಿಂದೂಗಳ ಸ್ಕೂಲ್ ಅಂತ ಅಂದ್ಕೊಂಡು ಸಾಧುಗಳು ಇರುವಂಥ ಸ್ಕೂಲ್ ಅಂತ ಅವರಿಗೆ, ಇಲ್ಲಿ ಅವ್ರ ಹುಡುಗನಿಗೆ ಏನಾದರೂ ಅವನ ಧರ್ಮದ ಅನುಷ್ಠಾನದಲ್ಲಿ ಕಷ್ಟ ಆಗ್ತದಾ? ನಮ್ಮವರು ಏನು, ಯಾವ ಕಾನ್ವೆಂಟ್ಗೆ ಎಲ್ಲವನ್ನು ಬಿಡಲಿಕ್ಕೆ ತಯಾರು. ನಮ್ಮವರು ಬೇರೆ ನಿಮಗೆ ಏನಾದ್ರು ಪದವಿ ಕೊಡ್ತಾರಂತ ಹೇಳಿದ್ರೆ ನೀವು ಕ್ರಾಸ್ ಹಾಕ್ಲಿಕ್ಕೆ ತಯಾರು, ಏನು ಮಾಡಲಿಕ್ಕೆ ತಯಾರು, ನಮ್ಮನ್ನು ಮಾರ್ಕೊಳ್ಳಿಕ್ಕೆ ತಯಾರು, ಸ್ವಾರ್ಥ. ಅದರಿಂದ ಧರ್ಮದ ಅನುಷ್ಠಾನ ಅಂತ ಸ್ವಾಮಿ ವಿವೇಕಾನಂದ ಹೇಳಿದಂತ ಹೇಳಿದ್ರೆ, ಒಂದು ನಮ್ಮ ಜೀವನದಲ್ಲಿ ದೇವಸ್ಥಾನದ ಹೊರಗಡೆ, ಪೂಜಾಗೃಹದ ಹೊರಗಡೆ, ಮಾರುಕಟ್ಟೆಯಲ್ಲಿ, ಬ್ಯಾಂಕುಗಳಲ್ಲಿ ಅಕೌಂಟ್ಸ್ ಬರೆಯುವಾಗ, ಗೌರ್ಮೆಂಟ್ ಕೆಲಸ ಮಾಡುವಾಗ, ರೈತ ಕೆಲಸ ಮಾಡುವಾಗ, ಕಮ್ಮಾರ ಅವನ ಇದರಲ್ಲಿ ಕೆಲಸ ಮಾಡುವಾಗ, ಚಿಲುಮೆ ಕೆಲಸ ಮಾಡುವಾಗ, ಎಲ್ಲ ಥರದ ಕೆಲಸ ಮಾಡುವಾಗಲೂ ಕೂಡ ಧರ್ಮ ಭಗವದ್ ಕೇಂದ್ರಿತ ಸದ್ಗುಣ ಸಂಪನ್ನರಾಗಿ, ಅದು ಭಗವತ್ ಪ್ರೀತ್ಯರ್ಥವಾಗಿ ಮಹಾಭಾರತದಲ್ಲಿ ಹೇಳಿದಂತಹ ಧರ್ಮವ್ಯಾಧನ ಕಥೆಗೆ ಅನುಗುಣವಾಗಿ, ಮಾಂಸ ಮಾರಿದ್ರೂ ಕೂಡ ಜ್ಞಾನಿ ಅವನು, ಆ ಥರ ಧರ್ಮ ಕರ್ಮ ಸಮನ್ವಯ, ಧರ್ಮ ಮತ್ತು ಜೀವನದ ಸಮನ್ವಯ, ಧರ್ಮ ಮತ್ತು ಕುಟುಂಬ ಜೀವನದ ಸಮನ್ವಯ, ಧರ್ಮ ಮತ್ತು ನಮ್ಮ ಔದ್ಯೋಗಿಕ ಜೀವನದ ಸಮನ್ವಯ, ಧರ್ಮ ಮತ್ತು ನಮ್ಮ ಧನಾರ್ಜನೆಗೋಸ್ಕರ ಏನೆಲ್ಲ ಮಾಡ್ತೇವಲ್ವ ಅದಕ್ಕೆ ಸಮನ್ವಯ, ಅದೇ ಅನುಷ್ಠಾನ ಧರ್ಮ. ಅದು ಒಂದು ವ್ಯಕ್ತಿಯೋಗಿ. ಇನ್ನೊಂದು, ಎಲ್ಲ ವರ್ಗದವರಿಗೂ ಕೂಡ ಧರ್ಮವನ್ನು ಮಕ್ಕಳಿಗೆ, ಅಲ್ಲಿ ಹಿಂದುಳಿದವರಿಗೆ, ಸ್ಲಮ್ಸ್ನಲ್ಲಿದ್ದವರಿಗೆ, ಆದಿವಾಸಿಗಳಿಗೆ, ನಮ್ಮವರೇ ಅವರು, ಅವರಿಗೆ ನಾವು ಕೊಡದಿದ್ದರೆ ಏನು ಮಾಡ್ತಾರೆ, ನಮ್ಮ ಧರ್ಮ ಬಿಟ್ಟು ಬೇರೆ ಎಲ್ಲಿಗೋ ಹೋಗ್ಬಿಡ್ತಾರೆ. ಅವ್ರ ತಪ್ಪಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಧರ್ಮ. ನಾವೇನು ಮಾಡಿದ್ದೇವೆ ನಮ್ಮ ಆದಿವಾಸಿಗಳಿಗೆ, ಸ್ಲಮ್ನವರಲ್ಲಿದ್ದವರಿಗೆ, ಕುಡಿತವನ್ನು ಕಲಿಸಲಿಕ್ಕೆ ಕುಡಿತದ ಬಗ್ಗೆ ನಾವು ಎಷ್ಟೆಲ್ಲ ಸವಲತ್ತು ಕೊಟ್ಟಿದ್ದೇವೆ ಅಲ್ವಾ? TV ಸವಲತ್ತು ಕೊಡ್ತೇವೆ, ಎಲ್ಲರೂ ಕೂಡ ಸ್ಲಮ್ನವರು TV ನೋಡ್ತೇವೆ. ಧರ್ಮದ ಬಗ್ಗೆ ಏನು ಬೋಧನೆ ಮಾಡಿದ್ದೇವೆ? ಧರ್ಮವನ್ನು ಸರಳೀಕರಿಸಿ, ಸುಲಭೀಕರಿಸಿ, ಅವರ ಮಟ್ಟಕ್ಕೆ ಹೋಗಿ ಅವರು ಅರ್ಥ ಮಾಡಿಕೊಂಡು ಅನುಷ್ಠಾನ ಮಾಡುವ ಥರ ಏನು ಮಾಡಿದ್ದೇವೆ? ಇಂಥ ಧರ್ಮ ಉಳಿದು ಹೇಗೆ? ಶ್ರೀಮಂತರಿಗೆ ವೆಸ್ಟರ್ನೈಸೇಷನ್ನ ಅಮಲು. ಅಮೆರಿಕಕ್ಕೆ ಹೋಗೋದು ನಮ್ಮ ನೋಡಿ, ಇಂದು ಯುವಕರು ಹೇಗಿದ್ದಾರೆ, ಗನ್ ಶಾಟ್ ಜೀನ್ ಹಾಕೋದು, ಒಂದು ರಿಂಗ್ ಕಿವಿಗೆ ಹಾಕೋದು, ಸೆಲ್ಫೋನ್ ಕೈ ಹಿಡಿಯೋದು, ಮೋಟರ್ ಬೈಕ್ ಹಿಡಿಯೋದು, ಊರೆಲ್ಲ ತಿರುಗೋದು, ಜಗತ್ತೆಲ್ಲ ಓಡಾಡೋದು. ಯಾರಿಗೆ ಬೇಕು ಧರ್ಮ? ನಮಗೆ ಬೇಕು ದುಡ್ಡು. ಈ ಥರದ ಒಂದು ವರ್ಗ ನಮ್ಮ ಕೆಳವರ್ಗದವರು. ಪಾಪ ಅವರು ಏನೂ ಗೊತ್ತಿಲ್ಲದೆ ಅವರಿಗೆ ಈಗ ನಮ್ಮ ಧರ್ಮ ವಿರೋಧಿಯಾಗಲಿಕ್ಕೆ ಪಾಠಗಳು ಶಕ್ತಿಗಳು ಕೆಲಸ ಮಾಡಿದೆ. ನೋಡಿ, ನಿಮಗೆ ಅವರೇನು ಧರ್ಮ ಕೊಟ್ಟಿಲ್ಲ, ನೀವು ನಮ್ಮ ಧರ್ಮಕ್ಕೆ ಬನ್ನಿ, ಅಡ್ವರ್ಟೈಸ್ಮೆಂಟ್ ಇಲ್ಲ, ಹಮಾಮ್ಕಿಂತ ರಕ್ಷಣಾ ಒಳ್ಳೆಯದು ಅಂತ ಹೇಳೋದಿಲ್ವಾ? ಹಾಂ, ನೋಡಿ ನಿಮ್ಗೆ ಇದು ಇನ್ಸೆಂಟಿವ್ ಕೊಡ್ತೇವೆ, ನೀವು 10 ಹಮಾಮ್ ಕೊಂಡ್ಕೊಂಡ್ರೆ ಅದ್ರ ಜೊತೆಗೆ ಇನ್ನೊಂದು ಕೊಡ್ತೇವೆ ಫ್ರೀ, ಇದು ಕೊಡ್ತೇವೆ ಅದು ಕೊಡ್ತೇವೆ. ಹಾಗೆ ಧರ್ಮ ಆ್ಯಸ್ ಎ ಮಾರ್ಕೆಟಿಂಗ್ ವ್ಯಾಲ್ಯೂ ಆಗೋಗ್ಬಿಟ್ಟು, ಇದು ಯಾತಕ್ಕಂತ ಹೇಳಿದ್ರೆ, ನಮ್ಮ ಹಿಂದೂ ಧರ್ಮದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಧರ್ಮದ ಅನುಷ್ಠಾನವನ್ನು ಮಾಡುವಂತೆ ಬೇಕಾಗಿರುವ ಧರ್ಮ ಶಿಕ್ಷಣ ಇಲ್ಲ, ವ್ಯವಸ್ಥೆ ಇಲ್ಲ. ಇಂಥ ಧರ್ಮ ಉಳಿಲಿಕ್ಕೆ ಸಾಧ್ಯನಾ? ಈಗ ನೀವೆಲ್ಲರೂ ಕೂಡ ಅನುಷ್ಠಾನ ಧರ್ಮದ ಬಗ್ಗೆ ಪ್ರಾಯೋಗಿಕವಾಗಿರ್ತಕ್ಕಂಥ ಒಂದು ನಿಮ್ಮ ಮನಸ್ಸಿನಲ್ಲೇ ಒಂದು ಸರ್ವೆ ಮಾಡಬೇಕು. ನಿಮ್ಮ ಮನಸ್ಸಿನಲ್ಲೇ ನೀವು ಬಾಲ್ಯದಿಂದಲೂ ಕೂಡ ಸುಮಾರು 8-10 ವರ್ಷದಿಂದ ನೀವು ಬಲ್ಲ ಧಾರ್ಮಿಕ ಅಂತ ಅನಿಸಿಕೊಂಡ ಬಡವರಾಗಲಿ ಯಾವ ಜಾತಿಯವರಾಗಲಿ ನಿಮ್ಮ ಸುತ್ತಮುತ್ತಲು ಇದ್ದಂತಹ 10 ಮನೆಗಳನ್ನು ನಿಮ್ಮ ಮನಸ್ಸಲ್ಲಿ ತಗೊಳ್ಳಿ. ನೀವು 8, 10, 12, 15 ವರ್ಷ ಆ ಪಕ್ಕದ ಮನೆಯವರು, ಈ ಪಕ್ಕದ ಮನೆಯವರು, ಅಥವಾ ನಿಮ್ಮ ಜೀವನದ ಬೇರೆ ಬೇರೆ ಭಾಗದಲ್ಲಿ ನೋಡಿದಂತೆ, ಈಗ 30-40 ವರ್ಷದ ನಂತರ ಅವರು ಈಗ ವಯಸ್ಕರಾಗಿದೆ, ವಯಸ್ಸಾಗಿದೆ, ಅವರ ಮಕ್ಕಳು, ಅವರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಈಗ ಅವರ ಮೊಮ್ಮಕ್ಕಳು, ಅವರ ವಯಸ್ಸು ಮೇಬಿ ಈಗ 15-16, ಅವರ ಮೊಮ್ಮಕ್ಕಳು. ಈ 10 ಮನೆಗಳಲ್ಲಿ ನಮ್ಮ ಹಿಂದೂ ಮನೆಗಳಲ್ಲಿ, ಹಿಂದೂ ಮನೆಗಳಲ್ಲಿ ಮಾತ್ರ ಹೇಳ್ತೇವೆ, ಧರ್ಮ ಎಂಬುದು ನೀವು 8, 10, 15 ವರ್ಷದಲ್ಲಿ ನೋಡಿದಂಥ ಸಾಮಾನ್ಯ ಗೊತ್ತಿರ್ತದೆ ಅವ್ರ ತಂದೆಯವರು ಎಷ್ಟು ಧರ್ಮನಿಷ್ಠ ಆಗಿದ್ರಪ್ಪ, ಹೇಗೆಲ್ಲ ಮಾಡ್ತಿದ್ರು. ಅವರ ನೆಕ್ಸ್ಟ್ ಜನರೇಷನ್, ಈಗ ನಿಮ್ಮ ವಯಸ್ಸಿನವರು ಮತ್ತು ಅವರ ಯಂಗರ್ ಜನರೇಷನ್, ಈಗ 15, 20, 30 ವಯಸ್ಸಿನವರು, 10 ಮನೆಗಳಲ್ಲಿ ನೀವು ನೋಡಿ ಗ್ರ್ಯಾಂಡ್ ಫಾದರ್ ಹೇಗಿದ್ದರು, ನಿಮ್ಮ ವಯಸ್ಸಿನ ಅವರ ತಂದೆ ಹೇಗೆ ಧರ್ಮವನ್ನು ಅನುಷ್ಠಾನ ಮಾಡ್ತಿದ್ರು, ಮತ್ತು ಈಗ ದ ಮಾಡರ್ನ್ ಯೂತ್ ಜನರೇಷನ್ ಏನೆಲ್ಲ ಮಾಡ್ತಾ ಇದೆ. ನಿಮಗೆ 10 ಮನೆಯಲ್ಲಿ ಒಂದೆರಡು ಮನೆ ಸಿಕ್ಕಬಹುದು ಹೆಚ್ಚಿನವರಿಗೆ. ಕೆಲವರಿಗೆ 10 ಮನೆಯಲ್ಲಿ ಭಾರಿ ಒಂದು ಲಕ್ಕಿ ಅಂತ ಹೇಳಿದವರು, ಅವರಿಗೆ 8 ಮನೆ ಸಿಕ್ಕಬಹುದು. ಧರ್ಮದ ಅನುಷ್ಠಾನದ ಅವನತಿ, ಶಾಲಾ ಕಾಲೇಜುಗಳಲ್ಲಿ ಧರ್ಮ ಸಿಕ್ಕುವುದಿಲ್ಲ, ದೇವಸ್ಥಾನದಲ್ಲಿ ಹೋಗಿ ನಮಸ್ಕಾರ ಮಾಡೋದು ಮಾಡದೋ ಇರೋದೋ ಏನೋ, ಅದು ಅದು ಯಾವ ನಿಯಮನೂ ಇಲ್ಲ. ಹೋದರೆ ಹೋದರು, ಇಲ್ಲದ್ರೆ ಇಲ್ಲ. ತಿರುಪತಿಗೆ ಹೋಗುವ ಪರಿಪಾಠ ಕೆಲವರಿಗೆ ಇದೆ, ಅದು ನಿತ್ಯ ಜೀವನದಲ್ಲಿ ಏನಾದರೂ ಮಾಡುವಂಥದ್ದು ಇದೆಯಾ? ಅವ್ರು ಹೇಳ್ಕೊಟ್ಟಿದ್ದಾರ ನೋಡಿ, ಮುಸ್ಲಿಮರು ಕ್ರಿಶ್ಚಿಯನ್ರು. ನಾನು ಕುಂಭಮೇಳಕ್ಕೆ ಹರಿದ್ವಾರ್ ಕಂಕಲ್ಗೆ ಹೋದೆ. ಕುಂಭಮೇಳ ಎಲ್ಲ ಸಾಧುಗಳಲ್ಲಿ, ಅದು ಹಿಂದೂಗಳ ದೊಡ್ಡ ಒತ್ತಡ. ನಮ್ಮ ಕಂಕಲ್ ಆಶ್ರಮ ಹಾಸ್ಪಿಟ್ಲ್ ಇದೆ, ಆ ಹಾಸ್ಪಿಟ್ಲ್ ಸ್ವಲ್ಪ ಹೊರಗಡೆ. ಬೆಳಿಗ್ಗೆ ನಾವು ವಾಕ್ ಮಾಡಲ್ಲಿ ನೀಲ್ದಾರ ಅಂತ ವಾಕಿಂಗ್ಗೆ ಹೋಗಿ ವಾಪಸ್ ಸುಮಾರು 7 ಗಂಟೆಗೆ 7:30 ಬರುವಾಗ ಅಲ್ಲಿ ಗೇಟ್ ಹೊರಗಡೆ ಇನ್ನು ಪೇಷಂಟ್ ನೋಡಲಿಕ್ಕೆ ಮುಸ್ಲಿಂ ಪೇಷಂಟ್ ಇದ್ದರು. ಅವರು ಹರಿದ್ವಾರದಲ್ಲಿ ಮುಸ್ಲಿಂ ಕರ್ಮ, ಅಲ್ಲಿ ಏನೋ ಜ್ವಾಲಾಮುಖಿನ ಏನೋ ಒಂದು ಊರಿದೆ, ಒಂದು 15 ಕಿಲೋಮೀಟರ್ ಆಚೆ ಅಂತ ಕಾಣ್ತಾರೆ. ಅಲ್ಲಿಂದ ಅವರು ಬಂದಿದ್ದಾರೆ, ಅವರು ಯಾರ ನೆಂಟರ ತಂದೆನ ತಾಯಿನ ಹಾಸ್ಪಿಟ್ಲಲ್ಲಿದ್ದರು, ಅವ್ರು ಕಾಯ್ತಾ ಇದ್ದಾರೆ ಯಾವಾಗ ಹಾಸ್ಪಿಟಲ್ ಗೇಟ್ ತೆರೀತದೆ ಅಂತ. ಅಲ್ಲಿಯೇ ಒಂದು ಸ್ವಲ್ಪ ಎತ್ತರದ ದಿನ್ನೆ ಥರ ಒಂದು ಟ್ಯಾಂಕ್ ಇದೆ, ನಮ್ಮ ಇದು ಅಂಡರ್ಗ್ರೌಂಡ್ ಟ್ಯಾಂಕ್ನ ಸ್ವಲ್ಪ ಗ್ರೌಂಡ್ ಲೆವೆಲ್ಕಿಂತ 1 ಫೀಟ್ ಮೇಲೆ ಒಂದು ಸ್ಟೇಜ್ ಥರ ಇದೆ. ಅವರು ನೋಡಿದ ರೀತಿ ನಾನು ನೋಡ್ತಾ ಇದ್ದೇನೆ ದೂರದಿಂದ ನೋಡಿದ್ರು, ಅವ್ರಿಗೆ ನಮಾಜ್ ಸಮಯ ಆಯ್ತಂತ ಕಾಣ್ತದೆ. ಎಷ್ಟೆಲ್ಲ ಅಲ್ಲಿಯೇ ಒಂದು ಅವರು ಚಿಕ್ಕ ಟವೆಲ್ ಹಾಕಿದ್ರು, ಇದರಿಂದ ಕ್ಯಾಪ್ ಹಾಕಿದ್ರು. ಅಲ್ಲಿ ಒಬ್ಬ ಯಂಗ್ಸ್ಟರ್ ಮೇ ಬಿ 20-25 ವರ್ಷ, ಇನ್ನೊಬ್ಬ 15-20 ವರ್ಷ. ಅಲ್ಲಿಯೇ ನಾನು ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಆಫೀಸ್ ಇದೆ, ಅದಕ್ಕೆ ಕಾಂಕ್ರೀಟ್ ಫ್ರೆಡ್ಸ್ ಇದೆ, ಆ ಫ್ರೆಡ್ಸಲ್ಲಿ ಹೋಗಿ ನೋಡಿದೆ. ಅವರು ಏನೊಂದು ಶ್ರದ್ಧೆಯಿಂದ ಇಷ್ಟೆಲ್ಲ ಹಿಂದೂಗಳ ಪರಿವೇಶ ಸುತ್ತ ಕುಂಭಮೇಳ, ಅಲ್ಲಿ ಕೂಡ ಓಡಾಡ್ತವೆ ವೆಹಿಕಲ್ಗಳು ಓಡಾಡ್ತವೆ, ಅಲ್ಲಿ ಹೀಗೆ ಅವರು ಅವ್ರದ್ದೇ ಆದ ರೀತಿಯಲ್ಲಿ ಅವರ ಇದು ಹೇಳಿಬಿಟ್ಟು ನಮಾಜ್ನ ಮಂತ್ರ ಹೇಳಿ ಕೂತ್ಕೊಂಡು ನಿಂತರು ಬಗ್ಗಿದ್ರು ಹೀಗೆ ನೋಡಿದ್ರು ಹೀಗೆ ನೋಡಿದ್ರು ಓಪನ್ ರೋಡ್ ಸೈಡಲ್ಲಿ ಗೇಟ್ ಹೊರಭಾಗದಲ್ಲಿ ನಮ್ಮ ಹಿಂದೂ ಆಸ್ಪತ್ರೆ ಅದರ ಹೊರಭಾಗದಲ್ಲಿ ಧರ್ಮದ ಅನುಷ್ಠಾನ ನೋಡಿ ನಾನೇ ಮತ್ತು ಅವರ ಕಣ್ಣು ಮುಚ್ಚಿದ್ದಾರೆ ಅವರ ಮುಖದಲ್ಲಿ ನೋಡಿದೆ ಅಲ್ಲಾಹು ಅಕ್ಬರ್ ಎಷ್ಟು ಶ್ರದ್ಧೆಯಿಂದ ಅವರು ನಮ್ಮಲ್ಲಿದೆಯಾ ಅಂತ ಶ್ರದ್ಧೆ ಇದವ್ರು ಇದ್ದಾರೆ ಇಲ್ಲ ಅಂತ ಅಲ್ಲ ಒಂದು 15-20% 5% 8% 10% ಇದ್ದಾರೆ ಯುವಕರು ಈಗ ನೀವು ಮೆಂಟಲ್ ಸರ್ವೆ ಮಾಡಿದ 10 ಮನೆಗಳಲ್ಲಿ ಈಗಿನ ಯುವಕರು 20-30 ವರ್ಷದವರು ಎಷ್ಟು ಧರ್ಮದ ಅನುಷ್ಠಾನ ಮಾಡ್ತಾರೆ ಎಂಬುದು ನೀವೇ ಊಹಿಸಿ ನಿಮಗೆ ಗೊತ್ತಿದ್ದ ಮನೆ ಚೆನ್ನಾಗಿ ನಿಮ್ಮ ಹಂಗೆ ಅಂತ ಗೊತ್ತಿದ್ದ ಮನೆ ಧರ್ಮದ ಅವನತಿ ಹೇಗೆ ಆಗಿದೆ ನಮ್ಮಲ್ಲಿ ಕೆಲವರು ಬರೆದಿದ್ದಾರೆ ಹಿಂದೂಯಿಸಮ್ ಈಸ್ ನಾಟ್ ಎ ಪ್ರಾಕ್ಟೀಸಿಂಗ್ ರಿಲಿಜನ್ ಥೀಸಿಸ್ ಬರೆದಿದ್ದಾರೆ ನಿಮ್ಮ ಒಬ್ಬರು ಕ್ರಿಶ್ಚಿಯನ್ ಫಾದರ್ ಅವರು ನಮ್ಮ ವಿದ್ಯಾಶಾಲೆಗೆ ಬಂದರು ಹೇಳಿದರು ಸ್ವಾಮೀಜಿ ನಿಮ್ಮ ಧರ್ಮ ಭಾರಿ ಗ್ರೇಟ್ ಸ್ವಾಮೀಜಿ ವಿ ಕ್ಯಾನ್ ಆಲ್ಸೋ ಬೆನಿಫಿಟ್ ಫ್ರಮ್ ಇಟ್ ಹಾಂ ಆದರೆ ನೀವು ನಿಮ್ಮ ಧರ್ಮವನ್ನು ಎಲ್ರಿಗೂ ಕೊಟ್ಟಂತಲ್ಲ ಅದು ಧರ್ಮವೇ ಅಲ್ಲ ಆರ್ಗನೈಸ್ಡ್ ಇಟ್ ಈಸ್ ಜಸ್ಟ್ ಲೈಕ್ ಎ ನ್ಯಾಚುರಲ್ ಫಿನಾಮಿನ ಸ್ಪ್ರಿಂಗ್ ಥರ ಅಲ್ಲೊಂದು ಇಲ್ಲೊಂದು ಮಠಗಳಲ್ಲಿ ಎಲ್ರಿಗೋಸ್ಕರ ಧರ್ಮ ಎಂಬ ಇದೆಯಲ್ಲ ನಿಮ್ಮ ನಿಮ್ಮದು ಏನೋ ಜಾತಿ ಏನೋ ಕಟ್ಟು ಯಾವ ಥರದ ಸರಿಯಾದ ಸೂತ್ರನೂ ಇಲ್ಲ ಬಟ್ ಧರ್ಮ ಎಲ್ಲಿ ಅನುಷ್ಠಾನಕ್ಕೆ ಬಂದಿದೆಯೋ ಋಷಿಮುನಿಗಳು ಸಂತರು ಸಾಧಕರು ಅವರು ಗ್ರೇಟ್ ನಮಗಿಂತ ದೊಡ್ಡ ಧರ್ಮ ನಿಮ್ಮ ಅದು ಎಲ್ರಿಗೂ ಬೇಕು ಅದರಿಂದ ಅದು ನಾಟ್ ಎ ಪ್ರಾಕ್ಟೀಸಿಂಗ್ ರಿಲಿಜನ್ ಆ್ಯಸ್ ಎ ಥಿಯರಿಟಿಕಲ್ ರಿಲಿಜನ್ ಇಟ್ ಈಸ್ ಓಕೆ ವಿ ಕ್ಯಾನ್ ಆಲ್ಸೋ ಬೆನಿಫಿಟ್ ಫ್ರಮ್ ಅಂತ ಹೇಳ್ತಾ ಇದ್ದಾನೆ ಅವನು ಕ್ರಿಶ್ಚಿಯನ್ ಫಾದರ್ ರಿಯಲ್ ಪ್ರಾಕ್ಟೀಸಿಂಗ್ ರಿಲಿಜನ್ ಈಸ್ ಇಸ್ಲಾಮ್ ಆ್ಯಂಡ್ ಕ್ರಿಶ್ಚಿಯಾನಿಟಿ ನಿಮ್ಮ ಹಿಂದೂ ಧರ್ಮದ ಹೆಸರಿನಲ್ಲಿ ಹೆಚ್ಚಿನವ್ರು ನಾಸ್ತಿಕರು ಅಂತ ಹೇಳಿದೆ ಅವರು ಪೂಜೆನೇ ಮಾಡೋದಿಲ್ಲ ಪುರಸ್ಕಾರ ಮಾಡೋದಿಲ್ಲ ಜನಮಾನ ಆಗೋದಿಲ್ಲ ಏನೇ ಮಾಡೋದಿಲ್ಲ ಈ ಕಡೆಯಿಂದ ಅವರೇ ನಮ್ಮ ದೇವತೆಗಳು ಪ್ರಾಣಿ ಥರ ಈ ಥರ ಹೇಳ್ಕೊಂಡು ಅವುಗಳನ್ನು ಮಾಡಿ ಅದು ಮಾಡ್ತಾರೆ ಈ ಕಡೆಯಿಂದ ಅವರು ಈ ಕಡೆಯಿಂದ ನಾವು ಪ್ರಾಕ್ಟೀಸ್ ಮಾಡೋದಿಲ್ಲ ಅಂತ ಹೇಳ್ತಾರೆ ನಾವು ಪ್ರಾಕ್ಟೀಸ್ ಮಾಡಿದ ಹಾಗೆ ಅದಕ್ಕೆ ಸರಿಯಾದ ಪೂರಕತೆ ವಿಚಾರಗಳನ್ನು ಕ್ರಿಶ್ಚಿಯನ್ ಮನೆ ಸ್ಕೂಲಿಗೆ ಹೋದ ನಮ್ಮ ಹಿಂದೂ ಯುವಕರ ತಲೆ ತುಂಬುತ್ತಾರೆ ಅದೇ ಇದೆ ಏನೇ ಇರಲಿ ಮನುಷ್ಯ ಬುದ್ಧಿ ಮನುಷ್ಯ ಸ್ವಾರ್ಥ ಮತ್ತು ಅಜ್ಞಾನ ಸ್ವಾರ್ಥವೇ ಅಜ್ಞಾನದ ಒಂದು ಮೊದಲ ಮೆಟ್ಟಿಲು ನಾನು ನಮ್ಮ ಧರ್ಮ ಅಜ್ಞಾನ ಆದ್ದರಿಂದ ಮನುಷ್ಯ ಬುದ್ಧಿ ಇದೆ ಅಲ್ವಾ ಈ ಧರ್ಮ ಆ ಧರ್ಮ ಅಂತ ಅಲ್ಲ ನಿಜ ಧರ್ಮ ಸತ್ಯದ ಅನ್ವೇಷಣೆಯನ್ನು ಮಾಡಲು ಅನುವು ಮಾಡಿಕೊಳ್ಳುವ ಧರ್ಮ ಬುದ್ಧಿಯಲ್ಲಿ ವಿವೇಕವನ್ನು ಕೊಡುವಂತಹ ಧರ್ಮ ಮನುಷ್ಯರನ್ನು ಸದ್ಗುಣ ಸಂಪನ್ನರನ್ನಾಗಿ ಮಾಡುವ ಧರ್ಮ ಮನುಷ್ಯರನ್ನು ನಿಸ್ವಾರ್ಥರನ್ನಾಗಿ ಮಾಡುವಂಥ ಧರ್ಮ ಮನುಷ್ಯರಿಗೆ ನಾನು ಎಂಬುದು ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರಿಗೂ ಒಂದೇ ತಾನೇ ನಾನು ಎಂಬುದು ದೊಡ್ಡ ಪ್ರಶ್ನೆ ಎಕ್ಸ್ ದೇಹ ಏನಂತ ಗೊತ್ತಿದೆ ಅದು ಮೃತ್ಯುವಶ ಪಂಚಭೂತದ್ದು ಮನಸ್ಸು ಅಂದರೆ ಮೇಲ್ ಮನಸ್ಸು ನಮ್ಗೆ ಗೊತ್ತಿದೆ ನಾವು ನೋಡಿದ್ದೇವೆ ನಮ್ಮ ಬಾಲ್ಯದಿಂದ ಇವತ್ತಿನವರೆಗೆ ಮನಸ್ಸು ಎಂಬುದು ಏನಂತ ಪ್ರತಿಯೊಬ್ಬರಿಗೂ ತಕ್ಕಮಟ್ಟಿಗಾದರೂ ಯಾಕೆಂದರೆ ನಾವು ಮನಸ್ಸನ್ನು ಬಳಸ್ತೇವಲ್ವಾ ಬಳಕೆ ಎಂದು ಗೊತ್ತಿದೆ ಮನಸ್ಸು ಆಲೋಚನೆ ಬರ್ತದೆ ಭಾವನೆಗಳು ಬರ್ತದೆ ಒಳ್ಳೆ ಆಲೋಚನೆ ಬರ್ತದೆ ಕೆಟ್ಟ ಆಲೋಚನೆ ಬರ್ತದೆ ಮನಸ್ಸಿನ ಶಕ್ತಿ ಯತ್ಕಿಂಚಿತ್ ನಮ್ಮ ಜೀವನದ ಅನುಭವಗಳು ಗೊತ್ತಿದೆ ಆದರೆ ನಾನು ಎಂಬುದು ಗೊತ್ತಿದೆಯಾ ನಾನು ಎಂಬುದಕ್ಕೆ ಸರ್ವನಾಮ ಅಂತ ಗ್ರಾಮರ್ನಲ್ಲಿ ಹೇಳ್ತಾರೆ ಏನು ನಾನು ಎಂಬುದು ಸರ್ವನಾಮ ಅಂದ್ರೆ ಏನು ಎಲ್ಲರ ಹೆಸರು ನಾನು ಮತ್ತು ನೀನು ಮತ್ತು ಅವನು ಸರ್ವನಾಮ ಎಂಬುದು ಎಲ್ಲರ ಹೆಸರು ಅದರ ಹಿನ್ನೆಲೆಯಲ್ಲಿ ಏನು? ಅದೇನಿಲ್ವ ಅಲ್ಲಿ ಪೊಳ್ಳು ಪೊಳ್ಳ, ಅದು ನಾನು ಎಂಬುದು. ಈಗ ಇದು ಫ್ಯಾನ್ ತಿರುಗ್ತಾ ಇದೆ, ಹೇಗೆ ತಿರುಗ್ತಾ ಇದೆ? ಯಾವುದೋ ಶಕ್ತಿ ತಿರುಗ್ತಾ ಇದೆ. ಶಕ್ತಿ ಎಲ್ಲಿಂದ ಬರ್ತದೆ? ಆಕಾಶದ ಹಿನ್ನೆಲೆಗೆ ಬರ್ತದೆ. ಅದಕ್ಕೆ ವೈರ್ ಇದೆ, ಅಲ್ಲಿಂದ ಕನೆಕ್ಟಿವಿಟಿ ಆಗಿ ಅಲ್ಲಿ ಮೇನ್ ಪವರ್ ಸ್ಟೇಷನ್ಗೆ ಹೋಗಿದೆ. ಅಲ್ಲ, ಇಲ್ಲಿ ಇಲ್ಲಿ ಪವರ್ ಹಬ್ ಏನಿದೆ ಅಲ್ಲಿ, ಅಲ್ಲಿಂದ ಆ ಲೈನ್ಸ್ ಇವೆ, ಅಲ್ಲಿಂದ ಆ ಶರಾವತಿಯಿಂದ ಬರ್ತದೆ. ಹಾಗೆ ನಾನು ಎಂಬ ಈ ಒಂದು ಅರಿವು, ಚೈತನ್ಯ ನಮಗೆ ಈ ಐಡೆಂಟಿಫಿಕೇಷನ್ ಅಂತ ಹೇಳಿ ತದಾತ್ಮ್ಯ. ಈಗ ಕುರ್ಚಿ ನಾನು ಹೇಳೋದಿಲ್ಲ, ನಾಯಿ ಕೂಡ ನಾನು ಅಂತ ಹೇಳಿದ್ದೆ ಅದು ಗೊತ್ತಿದೆ, ಅದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರೋದಿಲ್ಲ. ಅದು ಗೈಡೆಡ್ ಬೈ ನಮ್ಮ ಜೈವಿಕ ಸಿಗ್ನಲ್ಸ್. ಈಗ ಫ್ಯಾನ್ ಹೇಗೆ ಆನ್ ಮಾಡಿದ ಕೂಡಲೇ ಕರೆಂಟ್ ಬಂದು ಮೋಟರ್ ರನ್ ಆಯಿತು. ಫ್ಯಾನ್ ಥರ ಪ್ರಾಣಿಗಳೆಲ್ಲ ಫ್ಯಾನು ಕಂಪ್ಯೂಟರ್. ಆದರೆ ಮನುಷ್ಯರಿಗೆ ಇದೆಲ್ಲರ ಮೊದಲು ನಾನು ಎಂಬ ಕಂಟ್ರೋಲಿಂಗ್, ಕೋಆರ್ಡಿನೇಟಿಂಗ್, ಕಾನ್ಸ್ಟೆಂಟ್ ಇನ್ನರ್ ರೆಫರೆನ್ಸ್. ಯಾವಾಗಲೂ ನಾವು ಬೆಳಗ್ಗೆ ಎದ್ದು ಕೂಡಲೇ ನಾನು, ರಾತ್ರಿ ಮಲಗುವಾಗ ಸ್ವಪ್ನಾತ್ಮ ಗಾಢ ನಿದ್ರೆಗೆ ಹೋಗೋ ನಾನು ಇಲ್ಲ, ಪುನಃ ಬೆಳಿಗ್ಗೆ ನಾನು ಬಂದ್ಬಿಡ್ತೀನಿ. ಈ ಕೈ ನಾನು ಅಂತ ಹೇಳೋದಿಲ್ಲ, ಜಡ. ಇಡೀ ದೇಹದ ಒಂದೊಂದು ಭಾಗ ನೋಡಿ, ಅದು ನಾನು ಅಂತ ಹೇಳ್ತದೆ. ಮನಸ್ಸು, ಈ ಆಲೋಚನೆ ಬರ್ತದೆ, ಈ ಆಲೋಚನೆ ಹೋಗ್ತದೆ. ನಮ್ಮ ಬಿಜಿ ಬಸ್ ಸ್ಟ್ಯಾಂಡ್ ಥರ ನಮ್ಮ ಮನಸ್ಸು, ಒಂದು ಆಲೋಚನೆ ಬಂತು, ಒಂದು ಬಸ್ ಬಂತು, ಇನ್ನೊಂದು ಬಸ್ ಆಯಿತು. ಏರ್ಪೋರ್ಟ್ ಥರ ಒಂದು ಪ್ಲೇನ್ ಲ್ಯಾಂಡ್ ಆಯಿತು, ಇನ್ನೊಂದು ಪ್ಲೇನ್ ಟೇಕ್ ಆಫ್. ಏನು ಮನಸ್ಸು ಏನಿಲ್ಲ, ಈ ಒಂದು ಆಲೋಚನೆ. ಆದರೆ ಈ ಮನಸ್ಸಿನ ಆಲೋಚನೆಗಳನ್ನು ವೀಕ್ಷಿಸುವವನು ಅವನು ಯಾರು? ಸಾಕ್ಷಿ. ದೇಹವನ್ನು, ಈಗ ಕಾರ್ ಡ್ರೈವ್ ಮಾಡುವವನು ಅವನು ಕಾರಲ್ಲ ಅಲ್ವಾ? ಇದು ನಮ್ಮ ಮನೆ, ನಾವು ಈ ಮನೆಯಲ್ಲ. ಇದು ನಮ್ಮ ದೇಹ, ನಾವಲ್ಲ. ಈಗ ನಾನು ಎಂಬುದು ಒಂದು ಕೇಂದ್ರ ಇದೆ ಅಲ್ವಾ, ಚೈತನ್ಯಮಯ ಕೇಂದ್ರ. ಆ ಕೇಂದ್ರ ಹೇಗೆ? ಇದು ನಮಗೆ ಭಾರಿ ಕೌತುಕ ಕೆರಳಿಸುವಂತಹದ್ದು. ನಾನು ಎಂಬುದರ ಸಂಜ್ಞೆಯ ಹಿನ್ನೆಲೆ ಏನು? ಅದರ ನಿಜ ನೆಲೆ ಏನು? ಅದು ಎಲ್ಲಿಂದ ಹುಟ್ಟಿತು? ಆ ಅರಿವು ಕೊಟ್ಟವರು ಯಾರು? ಆ ಅರಿವಿನ ಶಕ್ತಿ ಏನು? ಅರಿವಿನ ಸ್ವರೂಪ ಏನು? ಅರಿವಿನ ಹಿನ್ನೆಲೆ ಏನು? ಅರಿವಿನ ಹಿಂಭಾಗದಲ್ಲಿ ಯಾರಿದ್ದಾರೆ? ಕಸ್ತ್ವಂ ಕೋಹಂ ಕುತ ಆಯಾತ ಹೇಳ್ತಾರೆ ಶಂಕರಾಚಾರ್ಯ ಭಜಗೋವಿಂದಂನಲ್ಲಿ. ಕೇನೇಷಿತಂ ಪದತಿ ಪ್ರೇಷಿತಂ ಮನಃ ಅಂತ ಕೇನೋಪನಿಷತ್ ಹೇಳ್ತ. ಆದ್ರಿಂದ ನಾನು ಎಂಬುದನ್ನು ನಾವು, ಅದರ ಹಿಂದೆನೇ ಸ್ವಾಮಿ ವಿವೇಕಾನಂದ ಹೇಳೋದು, ದೈವತ್ವ ಇದೆ, ಅಹಂ ಬ್ರಹ್ಮಾಸ್ಮಿ ಅಂತ ನಮ್ಮ ಉಪನಿಷತ್ ಹೇಳ. ನಾನು ಭಗವಂತನ ಸಾಕ್ಷಾತ್ ಸ್ವರೂಪ, ಭಗವಂತನೇ. ತತ್ವಮಸಿ, ನೀನು ಕೂಡ ಭಗವಂತ. ಸರ್ವಂ ಖಲು ಇದಂ ಬ್ರಹ್ಮ, ಎಲ್ಲರಲ್ಲಿ ಕೂಡ ಭಗವಂತ ಇದ್ದಾನೆ. ಸರ್ವಂ ಖಲು ಇದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ. ಎಲ್ಲವೂ ಕೂಡ ಇದೆಲ್ಲ ಶಾಸ್ತ್ರದಲ್ಲಿ ಹೇಳಿದ ಮಹಾವಾಕ್ಯಗಳು. ಎಲ್ಲ ಆತ್ಮವು ಭಗವತ್ ಸ್ವರೂಪನೇ ಅಂತ. ಮತ್ತು ಭಾಗವತದಲ್ಲಿ ಕೃಷ್ಣ ಹೇಳ್ತಾನೆ, ಅತಮಾಂ ಸರ್ವಭೂತೇಶು ಭೂತಾತ್ಮಾನಂ ಕೃತಾಲಯಂ ಅರ್ಹಯೇತ್ ದಾನಮಾನಾಭ್ಯಾಂ ಮೈತ್ರಿಯ ಅಭಿನ್ನೇನ ಚಕ್ಷುಷ. ಅಥಮಾಂ ಸರ್ವಭೂತೇಶು ಭೂತಾತ್ಮಾನಂ ಕೃತಾಲಯಂ, ನಾನು ಎಲ್ಲಿದ್ದೇನೆ? ಎಲ್ಲ ಜೀವರಾಶಿಗಳು, ಎಲ್ಲ ಮನುಷ್ಯರಲ್ಲಿ, ಅವರಲ್ಲಿ ಭೂತ ಆತ್ಮಸ್ವರೂಪನಾಗಿ ಅದೇ ನನ್ನ ಆಲಯ, ಕೃತ ಆಲಯ. ಅಹಂ ಸರ್ವಭೂತೇಶು ಭೂತಾತ್ಮಾನಂ, ಅವರಲ್ಲಿ ಆತ್ಮಭೂತಗಳಲ್ಲಿ ಜೀವರಾಶಿಗಳಲ್ಲಿ ಆತ್ಮಸ್ವರೂಪನಾಗಿ ಅದೇ ನನ್ನ ದೇಗುಲ. ಕೃತಾಲಯಂ ಅರ್ಹಯೇತ್, ಅದನ್ನು ನನ್ನನ್ನು ಹೇಗೆ ಪೂಜಿಸಬೇಕು? ಅರ್ಹಯೇತ್ ಅಂದರೆ ಅರ್ಚಯೇತ್, ಹೇಗೆ ಪೂಜಿಸಬೇಕು? ದಾನದ ಮೂಲಕ. ಎಲ್ಲರಲ್ಲಿ ಭಗವಂತ ಇದ್ದಾನೆ. ಇನ್ನೊಬ್ಬರಿಗೆ ಹಣ ಕೊಟ್ಟರೆ, ಪುಷ್ಪ ಕೊಟ್ಟರೆ, ಫಲ ಕೊಟ್ಟರೆ, ರೋಗಿಗಳ ಔಷಧಿ ಕೊಟ್ಟರೆ, ಇದೇ ಅನುಷ್ಠಾನ ವೇದಾಂತದ ಒಂದು ಪಥ ಅಂತ ಸ್ವಾಮಿ ವಿವೇಕಾನಂದ ಹೇಳಿದರು. ಪೂಜೆ ಅಂದರೆ ನಮ್ಮ ಬರೀ ದೇವಸ್ಥಾನದಲ್ಲಿ ನಡೀಬೇಕಲ್ಲ, ನಿತ್ಯ ಜೀವನದಲ್ಲಿ ಶಿವಭಾವದಲ್ಲಿ ಜೀವಪ್ಪು ಸೇವೆ. ಶಿವಭಾವದಲ್ಲಿ ನಮ್ಮ ಆಂತರ್ಯದಲ್ಲಿ ನಾವು ಭಗವಂತನ ಕಂಡುಕೊಳ್ಳೋದಾದರೆ ನಮ್ಮಲ್ಲಿ ಮಾತ್ರ ಭಗವಂತ ಇದ್ದಾನ, ಇನ್ನೊಬ್ರಿಗೂ ಭಗವಂತ ಇದ್ದಾನೆ. ಆಟಮ್ ಎಂಬುದು ಕಬ್ಬಿಣದಲ್ಲಿ ಇದ್ದರೆ, ಪ್ಲಾಸ್ಟಿಕ್ಕಲ್ಲಿದ್ದರೆ, ಬಟ್ಟೆಯಲ್ಲಿದ್ದರೆ, ನಮ್ಮ ಶರೀರದಲ್ಲಿದ್ದರೆ, ಎಲ್ಲ ವಸ್ತುಗಳು ಆಟಮ್ನಿಂದಲೇ ಮಾಡಿದವಂಥ ಒಂದು ಅಟಾಮಿಕ್ ಥಿಯರಿ ಇದೆಯಲ್ವಾ. ಹಾಗೆಯೇ ನಮ್ಮೆಲ್ಲರಲ್ಲಿಯೂ ಕೂಡ ಭಗವಂತ, ರಾಮಕೃಷ್ಣ ಪರಮಹಂಸರಲ್ಲಿ ಭಗವಂತ ಇದ್ದರೆ, ಸ್ವಾಮಿ ವಿವೇಕಾನಂದರು ಭಗವಂತ ಇದ್ದರೆ, ದಾಸರು ಕಂಡುಕೊಂಡಿದ್ದರೆ, ಸಂತ ಕಬೀರರು ಕಂಡುಕೊಂಡಿದ್ದರೆ, ಗುರು ನಾನಕ್ ಕಂಡುಕೊಂಡಿದ್ದರೆ, ಜೀಸಸ್ ಕ್ರೈಸ್ಟ್ ಕಂಡುಕೊಂಡಿದ್ದರೆ ಅಲ್ವಾ. ನಮ್ಮಲ್ಲಿ ಕೂಡ ಇದೇ ಇಲ್ವಾ? ಅದು ಇರಬೇಕಾ ಬೇಡ? ಅಥಮಾಂ ಸರ್ವಭೂತೇಶು ಭೂತಾತ್ಮನ್. ಆದ್ದರಿಂದ ನಮ್ಮ ಹೃದಯ ದೇಗುಲದಲ್ಲಿ ನಾನು ಎಂಬ ಹೆಬ್ಬಾಗಿಲು ದೇವಸ್ಥಾನದ್ದು ನಾನುವನ್ನು ತೆರೆದು ಆ ನಾನುವನ್ನು ಭಗವಂತನಿಗೆ ಸಮರ್ಪಿಸಿದರೆ ಆ ಹೆಬ್ಬಾಗಿಲಿನ ಹಿಂದೆ ಭಗವಂತನು ಚಿದಾಕಾಶದ ರೂಪದಲ್ಲಿ ಸಟಲ್ ಸಿನ್ಲೆಸ್ ಸ್ಪೇಸ್ ಇದೆ. ಧರಂ ವಿಪಾಪ್ಮ ಪರಮೇಶ್ವ ಭೂತಂ ಯತ್ ಪುಂಡರೀಕಂ ಪುರಮಧ್ಯ ಸಂಸ್ಥಂ ತತ್ರಾಪಿ ದಹ್ರಂ ಗಗನಂ ವಿಶೋಕಂ ಯಸ್ಮಿನ್ ತದಂತ ತತ್ಪಾಸಿತವ್ಯಂ. ನಾವು ಉಪನಿಷತ್ ಹೇಳ್ತದೆ ನಮ್ಮಲ್ಲಿ ದಹರಂ ಅಂದರೆ ಸಟ್ಲ್ ಸೂಕ್ಷ್ಮ, ವಿಪಾಪ್ಮಂ ಪಾಪರಹಿತ, ಪರಮೇಶ್ವ ಭೂತಂ ಭಗವಂತನಿಂದ ಒಡಗೂಡಿದ ದೈವಾಂಶ ಸಂಭೂತ, ಯತ್ ಪುಂಡರೀಕಂ ಅಂಥ ಭಗವಂತ, ಪುರ ಮಧ್ಯ ಸಂಸ್ಥಂ, ಪುರ ಅಂದರೆ ನಮ್ಮ ದೇಹ ಮಧ್ಯಭಾಗದಲ್ಲಿ ಸಂಸ್ಥಂ ಅಂದರೆ ವಿರಾಜಮಾನನಾಗಿದ್ದಾನೆ. ತತ್ರಾಪಿ ಅಲ್ಲಿ ಕೂಡ ಗಗನಂ ವಿಶೋಕಂ, ಶೋಕರಹಿತ ಅಂದರೆ ಆನಂದಮಯ. ತತ್ರಾಪಿ ದಹರಂ ಅಂದರೆ ಸೂಕ್ಷ್ಮ ಆನಂದಮಯ ಶೋಕರಹಿತ ಗಗನ ಇದೆ, ಅಲ್ಲಿ ಸೂಕ್ಷ್ಮವಾದ ಆಕಾಶ ಇದೆ. ತಸ್ಮಿನ್ ಆ ಚಿದಾಕಾಶದೊಳಗೆ ತತ್ ಆ ಭಗವಂತನನ್ನು ಉಪಾಸಿತವ್ಯಂ, ಹೇಗೆ ಧ್ಯಾನ ಮಾಡಬೇಕು ಅಂತ ಹೇಳಿ ಇದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ದು. ಪ್ರೀಚನ್ ಟು ಮ್ಯಾನ್ ಕೈಂಡ್ ದೇರ್ ಇನ್ಹರೆಂಟ್ ಡಿವಿನಿಟಿ. ಪ್ರತಿಯೊಬ್ಬರಿಗೆ ನೀವು ದೇವಾಂಶ ಸಂಭೂತ ಅಂತ ಹೇಳ್ರಿ. ನಾವು ಸಿನ್ನರ್ಸ್ ಅಲ್ಲ, ನಾವು ರಾಮ ರಮೇಶ ಸೀತಾ ಸಾವಿತ್ರಿ, ಮೊನ್ನೆ ಹುಟ್ಟಿ ಇವತ್ತು ಸಾಯುವಂಥ ಕುರಿ ನರಿ ನಾಯಿ ಥರ ಅಲ್ಲ. ನಮ್ಮ ಆಂತರ್ಯದಲ್ಲಿ ಭಗವಂತ ಇದ್ದಾನೆ, ಅದನ್ನು ಪಡೆಯುವಂಥ ನಮಗೆ ಮನಸ್ಸು. ಧರ್ಮೋಹಿತೇಶ ಮಧಿಕೋ ವಿಶೇಷ ಧರ್ಮೇಣ ವೀನ ಹೀನ ಪಶು ಪಶುಭಿ ಸಮಾನ. ಆಹಾರ ನಿದ್ರೆ ಭಯ ಇದೆಲ್ಲರಿಗೂ ಸಾಮಾನ್ಯ ಮೇತ ಪರು ಪಶುಭಿ ನರಾಣ ಅದೆಲ್ಲ ಮಾಡ್ತೇವೆ ನಾವು. ಸಿವಿಲೈಸ್ಡ್ ಎನಿಮಲ್ಸ್ ನಾವು ಮಾತ್ರ. ಮನೆ ಕಟ್ಟಲಿಕ್ಕೆ ಬರ್ತದೆ, ಕಾರ್ ಓಡಲಿಕ್ಕೆ ಬಂದರೂ ಕೂಡ ನಾವು ಜೈವಿಕ ಪ್ರಕ್ರಿಯೆಯ ಬಯೋಕೆಮಿಕಲ್ ವಿರ್ಲ್ ಪೂಲ್ ಅಂತ ಹೇಳ್ತಾರೆ. ವಿ ಆರ್ ಆಟೋಮೆಟಾನ್, ಒಂದು ಗೊಂಬೆ ಪ್ರಕೃತಿಯ ಕೈಯಲ್ಲಿ. ನಮ್ದೆಂಬುದು ಯಾರು? ನಾನು ಅಂತ. ನಾನು ಎಂಬುದರ ಸತ್ಯ ಗೊತ್ತಿಲ್ಲ. ಹೊಟ್ಟೆ ಹಸಿವಾದರೆ ತಿನ್ನೋದು, ನಿದ್ದೆ ಬಂದರೆ ನಿದ್ದೆ ಮಾಡೋದು, ಮೈಥುನ ಸಮಯದಲ್ಲಿ ಮೈಥುನ ಮಾಡೋದು, ಎಲ್ಲ ರೀತಿಯ ತಾತ್ಕಾಲಿಕ. ಆಮೇಲೆ ವಯಸ್ಸಾಗುವುದು, ಆಮೇಲೆ ರೋಗ, ಆಮೇಲೆ ಆಸ್ಪತ್ರೆ, ಆಮೇಲೆ ನೋವು ಮತ್ತು ಮನುಷ್ಯಕೃತ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಹಂಕಾರ ಅಹಂಕಾರಗಳ ತಾಕಲಾಟ ಕ್ಲೇಶ ಸ್ವಾರ್ಥ. ಇಂಥ ಒಂದು ಸಮುದ್ರ, ಕ್ಲೇಶದ ಸಮುದ್ರದಲ್ಲಿದೆ. ಧರ್ಮೋಹಿತೇಶ ಮಧಿಕೋ ವಿಶೇಷ, ಧರ್ಮವೇ ವಿಶೇಷ ನಮಗೆ. ಆ ವಿಶೇಷ ಧರ್ಮವನ್ನು ನಾವು ಅನುಭವಿಸಬೇಕು. ಇದನ್ನೇ ಅನುಷ್ಠಾನ ಧರ್ಮ ಅಂತ. ಮತ್ತು ಧರ್ಮದ ಸಾರ್ವತ್ರೀಕರಣ, ನಾವು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಧರ್ಮವನ್ನು ಅನುಭವಿಸಬೇಕು. ಮನೆ ಒಳಗೆ ಹೊರಗೆ ಧರ್ಮವನ್ನು ಅನುಷ್ಠಾನ ಮಾಡಬೇಕು. ಬಾಲ್ಯ ಯೌವನ ನಮ್ಮ ವಯಸ್ಸಾದಮೇಲೂ ಕೂಡ ಧರ್ಮವನ್ನು, ಧರ್ಮ ಅದರ ಮುಖ್ಯ ಏನಂದರೆ ನಾನು ಎಂಬುದರ ಹಿಂದೆ ಇರುವಂಥ ಭಗವತ್ ತತ್ವದ ಅನ್ವೇಷಣೆ. ಇದೇ ನಿಜವಾದ ಶಾಶ್ವತ ಸತ್ಯವನ್ನು ಹುಡುಕುವ ಜೀವನ ಮಾಡಿದರೆ ಅರ್ಥಪೂರ್ಣ. ಎಷ್ಟು ಶ್ರೀಮಂತರಾದರೆ ಏನಂತ ಹೇಳಿ ಸ್ವಾಮಿ, ಹೌ ರಿಚ್ ಇಸ್ ದ ಮ್ಯಾನ್ ವಿತ್ ಹಾನರ್ಸ್ ಕ್ರೌನ್, But one thing needful not found, dies known to all, himself unknown. ನಾವು ಕೂಡ ನೀವು ರೋಡಲ್ಲಿ ಬಂದಾಗ ಒಂದು ನಾಯಿ ಶರೀರ ಬಿದ್ದು ರೋಡ್ನಲ್ಲಿ ಟ್ರಾಫಿಕ್ ಹೋಗಿ ಆ ಜರ್ಜರಿದ ರಕ್ತ ಮಾಂಸ ಮಜ್ಜೆಯಿಂದ ನಮ್ಮ ಶರೀರ ಕೂಡ ಅದೇ ಥರ ಚೈತನ್ಯ ಹೊರಟೋಯ್ತು ಅಂದರೆ ಏನಿಲ್ಲ. ಆದ್ದರಿಂದ ಬುದ್ಧಿಶಕ್ತಿ ಒಂದು ಕೊಟ್ಟಿದ್ದಾರೆ, ಮನಸ್ಸು ಇಂಟೆಲೆಕ್ಟ್ ಕೊಟ್ಟಿದ್ದಾನೆ, ಅದನ್ನು ವಿವೇಕವಾಗಿ ಪರಿವರ್ತಿಸಿ ನಮ್ಮ ಆಚಾರ ವಿಚಾರಗಳನ್ನೆಲ್ಲ ಸದ್ಗುಣವಂತರನ್ನಾಗಿ ನಾವು ಆಗಿ ಅದನ್ನು ಸದ್ಗುಣವಾಗಿ ಪರಿವರ್ತಿಸಿ ಹೈಯರ್ ವೇವ್ ಲೆಂತ್, ನಮ್ಮ ಅನಿಮಲ್ ಮೈಂಡ್ ಇದೆ, ಹ್ಯೂಮನ್ ಮೈಂಡ್ ಇದೆ, ಮೇಲೆ ಸ್ಪಿರಿಚುವಲ್ ಮೈಂಡ್ ಇದೆ. ಸ್ವಾಮಿ ಬ್ರಹ್ಮಾನಂದಜಿಯವರು ರಾಮಕೃಷ್ಣ ಮಹಾಸಂಘದ ಮೊದಲನೇ ಪ್ರೆಸಿಡೆಂಟ್ ಅವರು, ಅವ್ರು ಹೇಳ್ತಾ ಇದ್ರಂತೆ ನಮ್ಮಲ್ಲಿ ಒಂದು ಆಧ್ಯಾತ್ಮಿಕ ಮನಸ್ಸು ನಮ್ಮಲ್ಲಿ ಸುಪ್ತವಾಗಿದೆ, ಅದು ಚಿಕ್ಕ ಮುಗ್ಗಿನ ರೂಪದಲ್ಲಿದೆ. ನಾವು ನಮ್ಮ ಧರ್ಮದ ಅನುಷ್ಠಾನದಿಂದ, ಸದಾಚಾರದಿಂದ, ಮೊರಾಲಿಟಿಯಿಂದ, ಎಥಿಕ್ಸ್ನಿಂದ, ಪೂಜೆಯಿಂದ, ಅಂತರ್ಮುಖತ್ವದಿಂದ ಭಗವಂತನೊಡನೆ ಪ್ರಾರ್ಥನೆ ಮಾಡುವುದರಿಂದ ನಮ್ಮ ಲೋವರ್ ಲಿಂಬಿಕ್ ಸಿಸ್ಟಮನ್ನು ಅದರ ಫಂಕ್ಷನಿಂಗ್ ಮಿನಿಮೈಸ್ ಮಾಡಿ ಎನಿಮಲ್ ಮೈಂಡ್ ಎಷ್ಟು ಬೇಕೋ ಅಷ್ಟಕ್ಕೆ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನ, ಅದರ ಮೇಲೆ ಹ್ಯೂಮನ್ ಮೈಂಡ್ ಹೈಯರ್ ವರ್ಚ್ಯೂಸ್, ವಿಜ್ಞಾನ ಸಂಗೀತ ಲಲಿತ ಕಲೆ ಅಸ್ ಕಲ್ಚರ್, ಅದಕ್ಕಿಂತ ಮೇಲೆ ಸ್ಪಿರಿಚುವಲ್ ಮೈಂಡ್ ಇದೆ. ಆ ಸ್ಪಿರಿಚುವಲ್ ಮೈಂಡನ್ನು ಎವೇಕನ್, ಅದು ಸೂಕ್ಷ್ಮ ಮೊಗ್ಗಿನ ರೂಪದಲ್ಲಿದೆ. ಓಂ ನಮಃ ಶಿವಾಯ ಅಂತ ಹೇಳುವಾಗ, ಗಾಯತ್ರಿ ಮಂತ್ರ ಜಪಿಸುವಾಗ, ಪೂಜೆ ಮಾಡೋದ್ರಿಂದ, ಪುರಸ್ಕಾರ ಮಾಡೋದ್ರಿಂದ, ತನ್ಮೂಲಕ ನಾವು ಆ ನಮ್ಮಲ್ಲಿ ಸುಪ್ತವಾದ ಆ ಆಧ್ಯಾತ್ಮಿಕ ಮನಸ್ಸನ್ನು ಜಾಗೃತಗೊಳಿಸ್ತೇವೆ. ಒಂದೊಂದೇ ಬ್ರೈನ್ ಸೆಂಟರ್ ಆಕ್ಟಿವೇಟ್ ಆಗ್ತದೆ. ಹೇಗೆ ಗೊತ್ತುಂಟ? ಕಂಪ್ಯೂಟರ್ನಲ್ಲಿ ಎಲ್ಲ ಪ್ರೋಗ್ರಾಮಿಂಗ್ ಇದೆ, ನೀ ಇನ್ವಾಲ್ಡ್ ಮೇಲೆ ಒಳಗೆ ಹೋಗಬೇಕು, ಅದನ್ನು ಆಕ್ಟಿವೇಟ್ ಮಾಡಿ ಆ ಪರ್ಟಿಕ್ಯುಲರ್ ಕಮಾಂಡ್ ಕೊಟ್ಟರೆ ಮಾತ್ರ ಅದು ಫಂಕ್ಷನ್ ಆಗ್ತದೆ ಅಲ್ವಾ. ಫೋಟೋಶಾಪ್ ಪ್ರೋಗ್ರಾಮ್ ಇಲ್ಲಿದ್ದರೆ, ನೀವು ಅದು ರ್ಯಾಮಲ್ಲಿ ಇದ್ದರೆ ಅದು ನಿಮ್ಗೆ ಕೆಲಸ ಮಾಡೋದಿಲ್ಲ. ನೀವು ಕ್ಲಿಕ್ ಮಾಡಿ ಬಟನ್ ಮಾಡಿ ಒಳಗೆ ಹೋಗ್ಬೇಕು ತಾನೇ. ಹಾಗೆ ಈ ಕಂಪ್ಯೂಟರ್, ಹ್ಯೂಮನ್ ಮೈಂಡ್ ಎಂಬುದು ಕಂಪ್ಯೂಟರ್ ಥರ, ಅದರಲ್ಲಿ ಒಂದು ಸ್ಪಿರಿಚುವಲ್ ಮೆನು ಅಂತ ಇದೆ, ಒಳಗೆ ಒಳಗಿದೆ ಅದು. ಈ ಎಲ್ಲ ದಾರಿಯಿಂದ ಒಳಗೆ ಹೋಗಿ ಅದನ್ನು ಕ್ಲಿಕ್ ಮಾಡಿ, ಅದು ಆಕ್ಟಿವೇಟ್ ಮಾಡಿ, ಅದು ರ್ಯಾಮಿಗೆ ತಂದು ಅಲ್ಲಿ ನಾವು ಅದನ್ನು ಮಾಡ್ತೇವೆ. ಅದಕ್ಕೆ ಆಧ್ಯಾತ್ಮಿಕ ಸಾಧನೆಯ ಅವಶ್ಯಕತೆ. ಆದ್ದರಿಂದ ನಾವು ನಮ್ಮ ಜೀವನವನ್ನು ಮೊದಲು ಪರಿವರ್ತನೆಯಿಂದ, ನಮ್ಮ ಜೀವನದಲ್ಲಿನೇ ಕೂಡ ಧರ್ಮದ ಸಾರ್ವತ್ರೀಕರಣ, ನಮ್ಮ ಜೀವನದ ಒಳಗೆ, ನಮ್ಮ ಕುಟುಂಬದ ಒಳಗೆ ಮತ್ತು ಸಾಮಾಜಿಕವಾಗಿ ಇಡೀ ದೇಶದಲ್ಲಿ, ಭೂಲೋಕದಲ್ಲಿ ಈ ಧರ್ಮದ ತಿರುಳು ಜೀವನವನ್ನಾಗಿ, ಒಂದು ಉಜ್ಜೀವನವನ್ನಾಗಿ ಮಾಡುವಂಥ, ನಮ್ಮ ಹೈಯರ್ ಸ್ಪಿರಿಚುವಲ್ ಮೈಂಡನ್ನು ಜಾಗೃತಗೊಳಿಸುವಂಥ ಈ ಒಂದು ಟ್ರೈನಿಂಗನ್ನು ನಾವು ಪ್ರತಿಯೊಬ್ಬರಿಗೆ ಕೊಡಬೇಕು. ಈಗ ನಮ್ಮ ಎಜುಕೇಷನ್ ಸೆಕ್ಯುಲರ್, ಅಲ್ಲಿ ಧರ್ಮದ ಪಾಠ ಇಲ್ಲ. ಮನೆಗಳಲ್ಲಿ ಎವ್ರಿಬಡಿ ಇಸ್ ಬಿಸಿ, ಅಲ್ಲಿ ಧರ್ಮದ ಪಾಠ ಇಲ್ಲ. ಪೇರೆಂಟ್ಸ್ ಆರ್ ಬಿಸಿ ಇನ್ ಮನಿ ಅರ್ನಿಂಗ್, ಅಲ್ಲಿ ಧರ್ಮದ ಪಾಠ ಇಲ್ಲ. ಟೆಲಿವಿಷನ್ ಚಾನೆಲ್ಸಲ್ಲಿ ಧರ್ಮದ ವಿಷಯ ಸ್ವಲ್ಪ ಇದ್ದರೂ ಕೂಡ ಅದು ಹೆಚ್ಚು. ಒಂದು ಸಾಸಿವೆ ಕಾಳಷ್ಟು ಧರ್ಮ ಇದ್ದರೆ ಒಂದು ದೊಡ್ಡ ಮಣರಾಶಿಯಷ್ಟು ಜಂಕ್ ನಮ್ಮ ಇಂದ್ರಿಯ ಲೋಲುಪತೆಗೆ, ನಮ್ಮ ಎನಿಮಲ್ ಬ್ರೈನನ್ನು ಆಕ್ಟಿವೇಟ್ ಮಾಡುವ ಸಾಮಗ್ರಿನೇ ಟಿ ವಿಯಲ್ಲಿ, ಸೆಲ್ಫೋನ್ನಲ್ಲಿ. ಈಗ ಹುಟ್ಟಿದ ಮಕ್ಕಳು ನಾವು ಅವರಿಗೆ ದೂರಿದರೆ, ನೋಡಪ್ಪ ಆ ಮಕ್ಕಳು ಹಿಂಗೆ ಮಾಡ್ತಾರೆ, ಅವ್ರ ಧರ್ಮದೇನು ಏನು ಗೊತ್ತಿಲ್ಲ, ಅವ್ರು ಈ ಥರ ಅವರಿಗೆ ದೂರೋದು ಯಾತಕ್ಕೋಸ್ಕರ? ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಒಂದು ಬಿಳಿ ಬಟ್ಟೆ ಇದ್ದರೆ ಯಾವ ಬಣ್ಣದಲ್ಲಿ ಹಾಕ್ತೀರೋ ಆ ಬಣ್ಣದಲ್ಲಿ ಅಂತ ತಗೊಳ್ತದೆ. ಅದು ಒಂದು ಹುಟ್ಟಿದ ಮಗು ಮನೆಯಲ್ಲಿ ಧರ್ಮ ಕೊಡೋದಿಲ್ಲ, ಟಿ ವಿ ಕೊಡೋದಿಲ್ಲ, ಸಮಾಜ ಕೊಡೋದಿಲ್ಲ, ಅದು ಮಗು ತಾನು ಏನು ಮಾಡ್ತದೆ? ಯಾವ ಬಣ್ಣವನ್ನು ಬಳಿದಿದ್ದೇವ ನೀವು ಅದೇ ಬಣ್ಣವನ್ನು ಎಕ್ಕು. ಉಪ್ಪು ತಿಂದರೆ ನೀರು ಕುಡಿಲೇಬೇಕು. ಆದ್ದರಿಂದ ಬೇರೆ ಇಂದ್ರಿಯ ಲೋಲೂಪನಾಗಿ, ಧರ್ಮ ವಿರೋಧಿಯಾಗಿ ಆ ಕ್ಯಾರೆಕ್ಟರ್ ಡೆವಲಪ್ ಆಗ್ತದೆ. ಆದ್ದರಿಂದ ಧರ್ಮದ ಒಂದು ಪುನರ್ ಪ್ರತಿಷ್ಠಾಪನ ಸ್ವಾಮಿ ವಿವೇಕಾನಂದರು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ನಮ್ಮ ಯುವಕರಿಗೆ ಮಕ್ಕಳಿಗೆ ಸರಿಯಾದ ಧರ್ಮವನ್ನು ಕೊಡಿ. ಎಲ್ಲ ಜಾತಿ ಕುಲ ಗೋತ್ರದವರಿಗೆ ಭಾರತೀಯರಿಗೆ ನಮ್ಮ ಅತ್ಯಂತ ಉತ್ಕೃಷ್ಟ ಅದನ್ನು ಸರಳೀಕರಿಸಿ ಸುಲಭೀಕರಿಸಿ ಸಾಮಾನ್ಯ ಜನರ ಲ್ಯಾಂಗ್ವೇಜ್ನಲ್ಲಿ ಕೊಡಿ ಅಂತ ಎಷ್ಟು ಕರೆ ಕೊಟ್ಟರು ಕೊಲಂಬೋದಿಂದ ಆಲ್ಮೂರವರೆಗೆ ಲೆಕ್ಚರ್ನಲ್ಲಿ. ಆದ್ದರಿಂದ ಧರ್ಮವನ್ನು ಅವರ ಅನುಷ್ಠಾನ ಧರ್ಮ, ವ್ಯಕ್ತಿ ಜೀವನದಲ್ಲಿ ಪರಿಪೂರ್ಣವಾಗಿ ಅನುಷ್ಠಾನ, ಸಮಾಜ ಜೀವನದಲ್ಲಿ ಅನುಷ್ಠಾನ, ಎಜುಕೇಷನ್ನ ಬಗ್ಗೆ ಶಿಕ್ಷಣದ ಕೇಂದ್ರ ಧರ್ಮ ಆಧ್ಯಾತ್ಮಿಕತೆ ಆಗಬೇಕು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಯಾಕೆಂದರೆ ಮನುಷ್ಯನ ಕೇಂದ್ರ ಆಧ್ಯಾತ್ಮ, ಮನುಷ್ಯನ ವ್ಯಕ್ತಿತ್ವದ ಕೇಂದ್ರದಲ್ಲಿ ಏನಿದೆ ಸೋಲ್, ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್, ಆಮೇಲೆ ಮನಸ್ಸು, ಆಮೇಲೆ ಶರೀರ. ಈಗ ಶಿಕ್ಷಣ ಎಂಬುದು ಬರೀ ದೇಹ ಮತ್ತು ಬಾಹ್ಯ ಮನಸ್ಸಿಗ, ಸ್ವಾಮಿ ವಿವೇಕಾನಂದ ಪ್ರಕಾರ ಧರ್ಮ ಶಿಕ್ಷಣ ಎಂಬುದು ಟೋಟಲ್ ಕನ್ಸೆಪ್ಟ್. ಅದು ಅದರ ಮೂಲ, ಅದರ ಕೇಂದ್ರ ದಿ ಲಾ ಆಫ್ ಸ್ಪಿರಿಚುವಲ್ ಅನ್ಫೋಲ್ಡ್ಮೆಂಟ್ ಇರಬೇಕು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ವಿಜ್ಞಾನವನ್ನು ಹೇಗೆ ಕಲಿಸ್ತಿರೋ ನೀವು ಧರ್ಮ ಶಿಕ್ಷಣದ ಮೂಲಕ, ಧರ್ಮವನ್ನು ಕಲಿಸಿ ನಾನು ಎಂಬುದರ ಹಿಂದೆ ಏನಿದೆ ಎಂಬುದನ್ನು ಪ್ರಶ್ನಿಸಿ ಅರ್ಥ ಮಾಡಿಕೊಳ್ಳೋದು ನಮ್ಮ ಜೀವನದ ಅತ್ಯಂತ ಮಹತ್ವಪೂರ್ಣವಾದ ಉದ್ದೇಶ ಎಂಬುದನ್ನು ಪ್ರತಿಯೊಂದು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆ ಐಡಿಯಾವನ್ನು ನಾವು ಹಾಕಬೇಕು, ಆ ವಿಚಾರವನ್ನು ಹಾಕಬೇಕು. ಕಿಂಡರ್ ಗಾರ್ಡನ್ನಲ್ಲಿ ಹಾಕಬೇಕು, ಥರ್ಡ್ ಸ್ಟ್ಯಾಂಡರ್ಡ್ನಲ್ಲಿ ಹಾಕಬೇಕು, ಸಿಕ್ಸ್ತ್ ಸ್ಟ್ಯಾಂಡರ್ಡ್ನಲ್ಲಿ ಹಾಕಬೇಕು, ನೈನ್ತ್ ಸ್ಟ್ಯಾಂಡರ್ಡ್ನಲ್ಲಿ ಹಾಕ್ತೀವಿ, ಪಿ ಯು ಸಿಯಲ್ಲಿ ಹಾಕಬೇಕು, ಬೇರೆ ಎಲ್ಲ ತಿಳಿಸ್ತೇವಂತೆ. ನಮ್ಮ ಆಂತರ್ಯದಲ್ಲಿ ನಮ್ಮದೇ ಆದ ವ್ಯಕ್ತಿತ್ವದಲ್ಲಿ ನಾನು ಎಂಬುದರ ಹಿಂದೆ ಇರುವಂತಹ ಯಾವ ಶಕ್ತಿ ಇದೆ ಎಂಬ ಅನ್ವೇಷಣೆ ಕಡೆಗೆ ಶಿಕ್ಷಣ ನಮಗೆ ಅನುವು ಮಾಡಿಕೊಳ್ಳದಿದ್ದರೆ ಪ್ರೇರೇಪಣೆ ಕೊಡೋದು ಎಂಥ ಶಿಕ್ಷಣ? ಸ್ವಾಮಿ ವಿವೇಕಾನಂದನ ಅಪೂರ್ಣ ಶಿಕ್ಷಣ, ಲಾಪ್ ಸೈಡೆಡ್ ಶಿಕ್ಷಣ ಅಂತ ಹೇಳಿದರು. ಮತ್ತು ಯಾವ ಶಿಕ್ಷಣ ನಮ್ಮ ಸ್ವಾರ್ಥವನ್ನು ಕಡಿಮೆ ಮಾಡಿ ಸಮಾಜಕ್ಕೋಸ್ಕರ ನಿಸ್ವಾರ್ಥ ಸೇವೆ ಮಾಡಲಿಕ್ಕೆ ಕಲಿಸ್ಕೊಡೋದಿಲ್ಲ? ಅದು ಕೂಡ ರಾಕ್ಷಸೀಯ. ಐನ್ಸ್ಟೈನ್ ಹೇಳ್ತಾನೆ, ಸೈನ್ಸ್ಗೆ ದಿ ನೇಚರ್ ಪ್ಲುಟೋನಿಯಂ. ಪ್ಲುಟೋನಿಯಂನ ಆ ಗುಣಗಳನ್ನು ಬದಲಾಯಿಸ್ಬೋದು ವಿಜ್ಞಾನದ ಮೂಲಕ, ಬಟ್ ನಾಟ್ ದ ವಿಕೆಟ್ನೆಸ್ ಆಫ್ ಹ್ಯೂಮನ್ ಹಾರ್ಟ್. ವಿಜ್ಞಾನದ ಬೇರೆ ಲಾ ಆಫ್ ಗ್ರಾವಿಟೇಷನ್ ಎಲ್ಲ ಸ್ಟಡಿ ಮಾಡೋದ್ರಿಂದ, ಕಂಪ್ಯೂಟರ್ ತಿಳ್ಕೊಳ್ಳೋದ್ರಿಂದ ಮನುಷ್ಯನಲ್ಲಿರುವ ಕ್ರೂರತೆ, ಕ್ರೌರ್ಯ, ಸ್ವಾರ್ಥ, ಇಂದ್ರಿಯ ಲೋಲುಪತೆ, ಕೆಟ್ಟ ವಿಚಾರ ಕಡಿಮೆ ಆಗ್ತದಾ? ಇಲ್ಲ, ಆಗುವುದಿಲ್ಲ. ಆದ್ದರಿಂದ ಸ್ವಾಮಿ ವಿವೇಕಾನಂದರ ಅನುಷ್ಠಾನ ಧರ್ಮವನ್ನು ನೀವು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಇವತ್ತಿನ ವರ್ತಮಾನದ ಪರಿಸ್ಥಿತಿಯಲ್ಲಿ ನಾವು ಧರ್ಮವನ್ನು ನಮ್ಮ ವ್ಯಕ್ತಿಗತ ಜೀವನದಲ್ಲಿ, ನಮ್ಮ ಕುಟುಂಬದ ಜೀವನದಲ್ಲಿ, ನಮ್ಮ ಸಾಮಾಜಿಕ ಜೀವನದಲ್ಲಿ ಹೇಗೆ ಅಳವಡಿಸಿ ನಾವು ಧರ್ಮವನ್ನು ಪ್ರವರ್ಧಮಾನಕ್ಕೆ ತರಬೇಕು. ಧರ್ಮ ಪ್ರವರ್ಧ ಮಾಡ ಧರ್ಮಕ್ಕೋಸ್ಕರ ಅಲ್ಲ, ಮನುಷ್ಯನಿಗೋಸ್ಕರ ಧರ್ಮ. ಸ್ವಾಮೀಜಿ ಹೇಳ್ತಾರೆ, ಟ್ರೂತ್ ಡಸ್ ನಾಟ್ ಪೇ ಹೋಮೇಜ್ ಟು ಎನಿಬಡಿ, ವಿ ಹ್ಯಾವ್ ಹ್ಯೂಮನ್ ಬೀಯಿಂಗ್ ವಿ ಹ್ಯಾವ್ ಟು ಪೇ ಹೋಮೇಜ್ ಟು ದ ಟ್ರೂತ್ ಅಲ್ವಾ. ಸೂರ್ಯನಿಗೆ ನಾವು ಗೋಡೆ ಕಟ್ಟಲಿಕ್ಕೆ ಆಗುದಿಲ್ಲ. ಸೂರ್ಯ ಸ್ವಯಂ ಅವನ ಪ್ರಭಾವ ಹರಡ್ತಾ ಇರ್ತದೆ. ಹಾಗೆ ಧರ್ಮ ಅದರ ಪ್ರಭಾವ ಇದ್ದೇ ಇದೆ. ನೀವು ಅದನ್ನು ಅದರಿಂದ ಪ್ರಯೋಜನ ಪಡಿತೀರಾ ಇಲ್ವ ಎಂಬ ಪ್ರಶ್ನೆ ಅಷ್ಟೇ. ನೀವು ಕೊಡದಿದ್ದರೆ ಸಿವಿಲೈಸ್ಡ್ ಅನಿಮಲ್ ಆಗಿ ಕುರಿ, ಕೋಳಿ, ನಾಯಿ ಥರ ಇರ್ತೀರಾ ಅಷ್ಟೇ. ಸ್ವಲ್ಪ ಬಟ್ಟೆ ಹಾಕ್ಕೊಂಡಿರ್ತೀರಾ, ಸ್ವಲ್ಪ ಒಂದು ಕಾರ್ ಇರ್ತದೆ, ಮನೆ ಇರ್ತದೆ. ಜೈವಿಕ ಪ್ರಕ್ರಿಯೆ ನಾಯಿ ನರಿ ಥರನೇ ಸ್ವಲ್ಪ ಸ್ವಾರ್ಥ, ಅವಕ್ಕಿಂತ ಸ್ವಲ್ಪ ಬೆಟರ್ ಅಷ್ಟೇ. ಸೊ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷ, ಇದೇ ಅನುಷ್ಠಾನ ಧರ್ಮ. ಸ್ವಾಮಿ ವಿವೇಕಾನಂದ ಹೇಳಿದ ಕೊನೆಯ ಮಾತು ಹೇಳಿಬಿಟ್ಟು ನಾನು ನನ್ನ ಈ ಪ್ರವಚನ ಮುಗಿಸ್ತೇನೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನನ್ನ ಡಿಸೈಪಲ್ಸ್, ನನ್ನ ಶಿಷ್ಯರು, ನನ್ನ ಡಿವೋಟಿಗಳು, ಭಕ್ತರು ಹೇಗಿರಬೇಕು ಅಂತ ಹೇಳಿದ್ರೆ, ಅವರು ಈ ಕ್ಷಣದಲ್ಲಿ ಕೂತ್ಕೊಂಡು ಇಲ್ಲಿ ಅವರಿಗೆ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಕ್ಷಣದಲ್ಲಿ ನೀವು ಹೊಲಕ್ಕೆ ಹೋಗಿ ಭೂಮಿ ಉಳ್ಬೇಕು. ಮೂರನೇ ಕ್ಷಣದಲ್ಲಿ ಕೂತ್ಕೊಂಡು ಇಂಟ್ರಿಕೇಟ್ ಟ್ರೂತ್ ಆಫ್ ವೇದಾಂತ ಅದನ್ನು ಚರ್ಚೆ ಮಾಡೋ ಸಾಮರ್ಥ್ಯ ಇರಬೇಕು. ನಾಲ್ಕನೇ ಗಂಟೆಯಲ್ಲಿ, ನಾಲ್ಕನೇ ಕ್ಷಣದಲ್ಲಿ ನೀವು ಏನು ನೀವು ಗಾರ್ಡನ್ನಲ್ಲಿ ಬೆಳೆಸಿ ಉತ್ಪಾದನೆ ಮಾಡಿದ್ರೋ ಅದನ್ನು ಮಾರ್ಕೆಟ್ ಪ್ಲೇಸಲ್ಲಿ ಹೋಗಿ ಮಾರುಕಟ್ಟೆಯಲ್ಲಿ ಮಾರುವ ಸಾಮರ್ಥ್ಯವನ್ನು ಇಟ್ಕೊಳ್ಬೇಕು. ಐದನೇ ಕ್ಷಣದಲ್ಲಿ ಪುನಃ ಮನೆಗೆ ಬಂದು ಗೆಟ್ ಅಬ್ಸಾರ್ಬ್ ಇನ್ ಮೆಡಿಟೇಷನ್. ಅಂದರೆ ಸೆಕ್ಯುಲರ್ ಆ್ಯಂಡ್ ಸ್ಪಿರಿಚುವಲ್, ವ್ಯಾವಹಾರಿಕ ಮತ್ತು ಪಾರಮಾರ್ಥಿಕ ಜೀವನ ಒಂದಕ್ಕೆ ಒಂದು ಪೂರಕವಾಗಿ ಹಾಸು ಹೊಕ್ಕಾಗಿ ಇರಬೇಕು. ಬಟ್ಟೆ ಹಾಕಬೇಕಾದ್ರೆ ಉದ್ದದ ಎಳೆ ಅಡ್ಡದ ಎಳೆ ಇದೆ ಅಲ್ವಾ, ಅದು ಹೆಣ್ಣು ಇದ್ದು ಹಾಗೇನೆ. ಪಾರಮಾರ್ಥಿಕತೆ ಇಲ್ಲದಿದ್ದರೆ ನಾವು ಬರೀ ನಶ್ವರ ಕ್ಷುದ್ರ, ನಮ್ಮ ಓನ್ಲಿ ಎನಿಮಲ್ ಮೈಂಡ್, ಆ ಪ್ರಾಣಿಯ ಒಂದು ಬಿಹೇವಿಯರನ್ನು ಕೊಡುವಂಥ ಆ ಮನಸ್ಸಿನ ಭಾಗವನ್ನು ಮಾತ್ರ ಉಪಯೋಗಿಸಿ ಜೀವನ ಮಾಡ್ತೇವೆ. ಭಗವಂತ ಕೊಟ್ಟಿದ್ದ ನಮ್ಮ ಆಧ್ಯಾತ್ಮಿಕ ಮನಸ್ಸು, ಹಾಗೆ ನೀವು ಈಗ ಸೆಲ್ ಫೋನ್ ಇದ್ದರೆ ಸೆಲ್ ಫೋನಲ್ಲಿ ತುಂಬ ಫೆಸಿಲಿಟಿ ಇದೆ, ಒಂದು ಟು ಕಾಲ್ ಆ್ಯಂಡ್ ಟು ರಿಸೀವ್, ಇಷ್ಟೇ ಸೆಲ್ ಫೋನ್ ಬಳಸಿದರೆ ಎಷ್ಟೆಷ್ಟು ಉಪಯೋಗ ಹಾಗೇ ಉಳಿತದಲ್ವಾ. ಕಂಪ್ಯೂಟರ್ ಕೂಡ ಹಾಗೇನ, ನಮ್ಮ ಮನಸ್ಸು ಕೂಡ ಹಾಗೇನೆ. ಬರೀ ತಿನ್ನೋದು ಕುಡಿಯೋದು, ಕಷ್ಟಪಡೋದು, ಆಮೇಲೆ ವೃದ್ಧಾಪ್ಯ, ಆಮೇಲೆ ಸಾವು, ರೋಗ ರುಜಿನ ಸಾವು. ಇದರಿಂದ ನಾವು ಎಚ್ಚೆತ್ತಬೇಕಾಗಿದ್ರೆ, ಈಚೆ ಬರಬೇಕಾಗಿದ್ರೆ ಧರ್ಮದ ಅನುಷ್ಠಾನ ಅವಶ್ಯಕ. ಅದು ಎಲ್ರಿಗೂ ಕೂಡ ಸಿಗಬೇಕು ಅಂತ ಸ್ವಾಮಿ ವಿವೇಕಾನಂದರ ಒಂದು ಅಭಿಮತ. ಆದ್ದರಿಂದ ನಾವೆಲ್ಲರೂ ಕೂಡ ಧರ್ಮವನ್ನು ಅರ್ಥಪೂರ್ಣವಾಗಿ ನಮ್ಮ ನಿತ್ಯ ಜೀವನದಲ್ಲಿ ಮತ್ತು ಸುತ್ತಮುತ್ತಲಿನ ಸಾಮಾಜಿಕ ಜೀವನದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ, ಯುವಕರಿಗೆ, ಎಲ್ರಿಗೂ ಕೂಡ ಧರ್ಮದ ಒಂದು ಪರಿಪಾಠವನ್ನು ನಮಗೆ ಹೇಗೆ ನಮ್ಮ ತಂದೆ ತಾಯಿಗಳು ಕೊಟ್ಟಿದ್ದಾರೋ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಕೂಡ ಕೊಡುವಂಥ ಒಂದು ನೀವು ಶಪಥ ಮಾಡಬೇಕು. ಆಗ ಮಾತ್ರ ಮುಂದಿನ ಸಮಾಜ ಧರ್ಮ ಕೇಂದ್ರಿತ ಸಮಾಜ ಆಗ್ತದೆ, ಇಲ್ಲದ್ರೆ ಧರ್ಮ ಉದ್ವಸ್ತವಾಗಿ ಹೋಗ್ತದೆ. ಅದನ್ನು ರಕ್ಷಣೆ ಮಾಡೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಅನುಷ್ಠಾನ ಧರ್ಮದ ಮೂಲ ಸೂತ್ರ ಸ್ವಾಮಿ ವಿವೇಕಾನಂದ ಹೇಳಿದ್ದು ಇದು ಅಂತ. ಆತ್ಮನ ಮೋಕ್ಷಾರ್ಥಂ ಜಗತೀತಾಯತ ಶಿವಭಾವದಲ್ಲಿ ಜೀವ ಸೇವೆ. ಇಷ್ಟು ಹೇಳಿ ಎರಡು ಮಾತು ಮುಗಿಸ್ತೇನೆ. ಧನ್ಯವಾದ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.